ಕೃಷಿ ಜೊತೆ ತೊಡಸ್ಕೊಂಡೆ. ಪಿ ಯು ಸಿ ಮುಗಿಸಿದೆ ಅನಂತಪುರದಲ್ಲಿ. ಪಿ ಯು ಸಿ ಆದ ನಂತರ ನಾನು ಅನಿವಾರ್ಯವಾಗಿ ಸಂಪೂರ್ಣವಾಗಿ ಕೃಷಿಯಲ್ಲೇ ತೊಡಸ್ಕೊಂಡಿದ್ದೀನಿ. ಈಗ ಸಮಗ್ರ ಕೃಷಿ ಪದ್ಧತಿಯಲ್ಲಿ ವಾಣಿಜ್ಯ ಬೆಳೆಗಳು ಯಾವ ತಗೊಂಡಿದ್ರಿ ನೀವು? ಸರ್, ಈಗ ನಮಗೆ ವಾಣಿಜ್ಯದಲ್ಲಿ ಅಡಿಕೆ, ಕಾಳುಮೆಣಸು, ಮತ್ತೆ ಕೋಕಾ, ಮತ್ತೆ ವೆನಿಲಾ, ಕಾಫಿ, ಇವಿಷ್ಟು ನಮಗೆ ವಾಣಿಜ್ಯವಾಗಿ. ಆಮೇಲೆ ಶುಂಠಿ, ಇವು ನಮಗೆ ವಾಣಿಜ್ಯ ಬೆಳೆಗಳು ಸರ್. ಸರ್, ಈಗ ನಮ್ದೆಲ್ಲ ಅಡಿಕೆ ನಾನು 97ರಲ್ಲೇ ಸ್ಟಾರ್ಟಿಂಗ್ SSLC ಮುಗಿಸಿದ ನಂತರ ಫಸ್ಟ್ ಪ್ರಾರಂಭದಲ್ಲಿ ಒಂದು 150 ಗಿಡದಿಂದ ಸ್ಟಾರ್ಟ್ ಮಾಡಿ ಇವತ್ತು ಒಂದು 5 ಎಕರೆವರೆಗೆ ಅಡಿಕೆ ತೋಟ ಮಾಡಿದೀವಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ದು. ಒಟ್ಟಾರೆ ಜಮೀನು? ಒಟ್ಟಾರೆ ನಮ್ದು 6 ಎಕರೆ ಕೃಷಿ ಭೂಮಿ ಇದೆ. ಕೃಷಿ ಭೂಮಿ ಇದೆ. ಪಕ್ಕದಲ್ಲಿ ಸ್ವಲ್ಪ ನಮ್ದು ಎಲ್ಲ ಸೇರಿ ಒಂದು 7 ಎಕರೆ ಒಟ್ಟು ಕೃಷಿ ಭೂಮಿ ಇದೆ. ಜಮೀನು ತಯಾರಿಕೆಗೆ ಬಂದ್ರೆ ಯಾವ ಒಂದು ಆಧುನಿಕ ಪದ್ಧತಿ ಅಳವಡಿಸಿಕೊಂಡಿದ್ದೀರೋ ಇಲ್ಲ ಸಾಂಪ್ರದಾಯಿಕನೇ ಮುಂದುವರಿಸಿದೀರಾ? ಈಗ ಸಾಮಾನ್ಯವಾಗಿ ನಾವು ರಾಸಾಯನಿಕ ಬಳಸ್ತಾ ಇಲ್ಲ, ಸಾವಯವ ಕೃಷಿಯಲ್ಲೇ ಎಲ್ಲದನ್ನು ಮಾಡ್ತಾ ಇದೀವಿ. ಮೊದಲು ನಾವು ಮಾಡ್ತಾ ಇದ್ವಿ. ಸ್ವಲ್ಪ ನಾನು SSLC ಬಿಟ್ಟ ನಂತರ ಸ್ಟಾರ್ಟಿಂಗ್ ನನಗೆ ಅಷ್ಟಾಗಿ ಕೃಷಿ ಬಗ್ಗೆ ಗೊತ್ತಿರಲಿಲ್ಲ. ಅದರ ಬಗ್ಗೆ ಅನಿವಾರ್ಯ. ಅಕ್ಕಪಕ್ಕದವ್ರು ಏನ್ ಮಾಡ್ತಾರೆ ಅವ್ರನ್ನ ನೋಡಿ ನಾವು ಮಾಡ್ತಾ ಇದ್ದೀವಿ. ಅವ್ರ ಹೆಂಗ್ ಮಾಡ್ತಾರೆ ರಾಸಾಯನಿಕಗಳನ್ನು ಬಳಸೋದು ಎಲ್ಲದನ್ನು ಮಾಡ್ತಾ ಇದ್ವಿ. ಕ್ರಮೇಣ ನಮಗೆ ಅನುಭವ ಆದ ನಂತರ ಮೊದಲೆಲ್ಲ ಸಾಂಪ್ರದಾಯಿಕವಾಗಿ ಕೃಷಿ ನಡೀತಾ ಇತ್ತು. ಎತ್ತು, ಕೋಣ ಈ ತರದ್ರಲ್ಲೇ ಸಾಮಾನ್ಯವಾಗಿ ನಡೀತಾ ಇತ್ತು. ಹೌದು, 2010ರವರೆಗೆ ಹೆಚ್ಚು ಕಡಿಮೆ ಎತ್ತು ಕೋಣದಲ್ಲೇ ನಾವು ಬೇಸಾಯ ಮಾಡ್ತಾ ಇದ್ವಿ. ತದನಂತರ ಈಗ ಕೃಷಿ ತಂತ್ರಜ್ಞಾನ ಬದಲಾಯಿತು. ಈಗ ಪ್ರಾಣಿಗಳ ಸಂಖ್ಯೆನೂ ಕಡಿಮೆ ಆಯ್ತು, ಸಾಕೋರು ಇಲ್ಲ, ಮೇವಿನ ಸಮಸ್ಯೆ ಈ ತರ ಸಮಸ್ಯೆ ಆಗಿರೋದ್ರಿಂದ ತಂತ್ರಜ್ಞಾನಕ್ಕೆ ತಕ್ಕಂತೆ ನಾವು ಬದಲಾಗ್ತಾ ಬಂದ್ವಿ. ಕೃಷಿಗೆ ಏನೇನ್ ಬೇಕು ಎಲ್ಲಾ ಒಂದು ಉಪಕರಣಗಳು, ನನ್ನ ಕೃಷಿಗೆ ಏನೇನ್ ಬೇಕು ಎಲ್ಲಾ ಉಪಕರಣಗಳನ್ನು ನಾನು ಇಟ್ಕೊಂಡಿದ್ದೀನಿ. ನಾಟಿ ಮಾಡಕ್ಕೆ ಪವರ್ ಟಿಲ್ಲರ್ ಆಗಿರ್ಬೋದು, ಸ್ಪ್ರೇಯರ್ ಗಳಾಗಿರ್ಬೋದು, ಆಮೇಲೆ ಈಗ ಹುಲ್ ಕಟಾವು ಮಾಡಕ್ಕೆ ಚಾಪಿಂಗ್ ಮಿಷನ್, ಜೊತೆಗೆ ಹುಲ್ಲನ್ನ ಕಳೆ ಹೊಡೆಯೋದಕ್ಕೆ ಕಳೆ ಮಿಷನ್ ಗಳು, ಈಗ ಮರ ಸಣ್ಣ ಪುಟ್ಟದ ಏನಾದ್ರು ಡ್ಯಾಮೇಜ್ ಆದ್ರೆ ಕಟ್ ಮಾಡಕ್ ಮರ ಕಟ್ ಮಾಡವು, ಗುಂಡಿ ಹೊಡಿಬೇಕಂದ್ರೆ ಗುಂಡಿ ಹೊಡೆಯೋ ಮಿಷನ್, ಆಮೇಲೆ ಅಡಿಕೆಗೆ ಔಷಧಿಗೆಲ್ಲ ಹೈಟೆಕ್ ದೋಟಿಗಳು ಈ ತರ, ಆಮೇಲೆ ತೆಂಗಿನ ಮರ ಹತ್ತ ಮಿಷನ್ ಗಳು. ಒಬ್ಬ ರೈತನಿಗೆ ಏನ್ ಬೇಕು ಪವರ್ ಟಿಲ್ಲರ್ ಎಲ್ಲದನ್ನು ಬಳಸ್ತಾ ಇದ್ದೀವಿ. ಆ ಪವರ್ ಟಿಲ್ಲರ್ ಅಲ್ಲೇ ನಾವು ತೋಟಕ್ಕೆ ಔಷಧಿ ಹೊಡೆಯಕು, ಅದಕ್ಕೆ ಪಂಪ್ ಫಿಕ್ಸ್ ಮಾಡಿ ಅದನ್ನೇ ಬಳಸ್ತೀವಿ. ಅದರಿಂದ ನಮಗೆ 2-3 ತರದ ಉಪಯೋಗ ಆಗ್ತೈತಿ. ಇದು ವಾಣಿಜ್ಯ ಬೆಳೆಗಳು ನೀವು ಮಧ್ಯಂತರ ಬೆಳೆ ಆಗಿ ತಗೊಂಡಿದ್ರೋ ಇಲ್ಲ ಏಕ ಬೆಳೆ ಆಗಿ ತಗೊಂಡಿದ್ದೀರಾ? ಇಲ್ಲ, ಅಡಿಕೆಯಲ್ಲಿ ಮಿಶ್ರ ಬೆಳೆ ಆಗಿ ಮುಖ್ಯ ಬೆಳೆ, ಆಹಾರ ಬೆಳೆ ಬೇರೆ, ವಾಣಿಜ್ಯ ಬೆಳೆಯಲ್ಲಿ ಅಡಿಕೆ ಮೇನ್. ಅಡಿಕೆಗೆ ನಾವು ಕಾಳುಮೆಣಸು ಕೊಟ್ಟಿದೀವಿ, ಅದ್ರ ಮಧ್ಯೆ ಮತ್ತೆ ಕೋಕಾ, ವೆನಿಲಾ ಇದೆ, ಅದ್ರ ಜೊತೆಗೆ ಮತ್ತೆ ಇನ್ನು ಮಿಶ್ರ ಬೆಳೆಯಾಗಿ ಅಗರ್ವುಡ್ ಹಾಕಿದೀವಿ, ಆ ರಕ್ತ ಚಂದನ ಇದೆ. ಜೊತೆಗೆ ಇದು ಏನು ಬದುಗಳಲ್ಲಿ ಹಾಕಿದ್ರೋ ಇಲ್ಲ ಏಕ ಒಂದು ಅಗರ್ವುಡ್ ಗಳನ್ನ ಕೆಲವೊಂದೊಂದು ಮಧ್ಯೆ ಹಾಕಿದೀವಿ, ಶ್ರೀಗಂಧ ಹಾಕಿದೀವಿ, ಆ ಶ್ರೀಗಂಧ ಎಲ್ಲ ಮಧ್ಯನೆ ಹಾಕಿದೀವಿ ಅಡಿಕೆ ತೋಟದ ಮಧ್ಯನೆ. ಆಮೇಲೆ ರಕ್ತ ಚಂದನ ಎಲ್ಲ ಬಾರ್ಡರ್ ಹಾಕಿದೀವಿ. ಜೊತೆಗೆ ಮಹಾಗನಿ ಇದೆ, ಮಹಾಗನಿ ಏನು ಶೇಡಿಗೂ ಆಯ್ತು ಬೆಳೆನೂ ಆಯ್ತು ಅಂತೇಳಿ, ಆ ಉದ್ದೇಶಕ್ಕೋಸ್ಕರ ನೆರಳು ಬೇಕಲ್ಲ. ಆಮೇಲೆ ಬಿದಿರು ಹಾಕಿದೀವಿ ಸರ್, ಟುಲ್ಡಾ ಮತ್ತೆ ಬರ್ಮಾ ಅಂತೇಳಿ ಎರಡು ಜಾತಿ ಬಿದಿರು, ಅದು ಬೆಳೆನೂ ಆಯ್ತು ಮತ್ತೆ ನಮ್ಮ ಅಡಿಕೆ ತೋಟಕ್ಕೆ ನೆರಳು ಆಯ್ತು. ಆ ಉದ್ದೇಶಕ್ಕೋಸ್ಕರ ಒಂದು 50 ಬಿದಿರು ಇದೆ. ಸಾರ ಸಂಸ್ಥೆ ಅಂತೇಳಿ ನಮ್ಮ ಬಟಮಲಪದ ಹತ್ರ ಒಂದು NGO ಸಂಸ್ಥೆ ಇದೆ, ಅವರು ಈ ಒಂದು ಬಿದಿರಿನ ಬಗ್ಗೆ ತಮಗೆ ತರಬೇತಿ ನೀಡಿದ್ದಾರೆ. ಹೌದು, ನೀಡಿದ್ದಾರೆ. ಅವರು ಮಾಹಿತಿ ಕೊಟ್ಟು ಕೃಷಿ ವಿಶ್ವವಿದ್ಯಾಲಯ ಇರುವಕ್ಕೆ ಅಲ್ಲಿ ನಮಗೆ ಒಂದಿನದ ಬಿದಿರು ಸಂಪೂರ್ಣವಾದಂತ ತರಬೇತಿ, ಅದ ನಾಟಿ ಮಾಡೋದ್ರಿಂದ ಹಿಡಿದು ಪ್ರೂನಿಂಗ್ ಮಾಡಲ್ಲವರಿಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತರಬೇತಿ ಕೊಟ್ಟಿದ್ದಾರೆ. ನಮ್ಮ ತುಂಬಾ ಜನ ರೈತರು ಬೆಳೆದಿದ್ದಾರೆ. ಭವಿಷ್ಯದಲ್ಲಿ ಒಳ್ಳೆ ಬೇಡಿಕೆ ಇದೆ, ಅದಕ್ಕೆ ಬೇಡಿಕೆ ಇದೆ ಅಂತ. ಹೌದು, ಖಂಡಿತ. ಬೆಳೆಯೋಕೆ ಏನು ನಿಮ್ಮ ಅನುಭವದಲ್ಲಿ ಏನು ಒಂದು ಸಮಸ್ಯೆ ಬರುತ್ತೆ ಅಂತ ಹೇಳ್ತೀರಾ? ಒಂದ್ಸಲ ಹಾಕ್ಬಿಟ್ರೆ ಸಣ್ಣ ಪುಟ್ಟ ಸಮಸ್ಯೆಗಳು ಸಣ್ಣ ಪುಟ್ಟ ಬರ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಸರ್ ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ಗುಂಡಿ ಮಾಡಿ ನೆಟ್ಟು ಒಂದೆರಡು ವರ್ಷ ಮೇಂಟೈನ್ ಮಾಡಬೇಕು. ಬೇಸಿಗೆಯಲ್ಲಿ ಸ್ವಲ್ಪ ನೀರು ಕೊಟ್ಟು ಬೆಂಕಿ ತಾಗದೇ ಇರಂಗ್ ನೋಡ್ಕೊಂಡು, ಆಮೇಲೆ ಈ ಜಾನುವಾರುಗಳು ಕುರಿ ಮೇಕೆ ದನ ಯಾವ ಸ್ವಲ್ಪ ತಿಳಿದವೆ ಸಣ್ಣಕ್ಕಿದ್ದಾಗ ಅದನ್ನ ಸ್ವಲ್ಪ ನಿರ್ವಹಣೆ ಮಾಡಿದ್ರೆ ಆಮೇಲೆ ಏನ್ ತೊಂದ್ರೆ ಇಲ್ಲ ಸರ್. ಆಟೋಮೆಟಿಕ್ ಆಗಿ 3ನೇ ವರ್ಷದಿಂದ ತಾನು ಬೆಳಿತೈತೆ. ಸ್ವಲ್ಪ ಇನ್ನೇನು ಕಾಡು ತೀರಾ ಸಮೀಪ ಇದ್ದಲ್ಲಿ ಸ್ವಲ್ಪ ಈ ಏನು ಹಂದಿಗಳ ಕಾಟ ಸ್ವಲ್ಪ ಇದೆ ಬರಬಹುದು. ಯಾವ್ದಕ್ಕೆ ಅಂದ್ರೆ ಈ ಕಳಲೆ ಬರುತ್ತಲ್ಲ ಸರ್, ಅದಕ್ಕೆ ಬರ್ತದೆ, ತಿನ್ನಕ್ಕೆ ಬರುತ್ತೆ. ಇನ್ನು ಸ್ವಲ್ಪ ಜಾನುವಾರುಗಳು ಓಡಾಡದ ಜಾಗ ಆಗ್ಬಿಟ್ಟು ಅಲ್ಲಿ ಜಾನುವಾರುಗಳು ಸಹ ತಿಂತವೆ ಅದನ್ನು. ಬಿಟ್ರೆ ಈಗ ಜೀವಂತ ಬೇಲಿಯಾಗಿ ಇಲ್ಲ ಏನಾದ್ರೂ ಬೇಲಿ ತರದ ಏನಾದ್ರು ಮಾಡ್ತೀವಿ? ನಮ್ದು ಬೇಲಿ ಇದೆ ಸರ್, ಬೌಂಡ್ರಿ ಫಿಕ್ಸ್ ಇದೆ. ನಾವು ನಮ್ ಬೇಲಿ ಒಳಗಡೆ ಇದನ್ನ ನಾವು ನಾಟಿ ಮಾಡಿದೀವಿ. ನಮ್ಮ ಹೊಸನಗರ ಮತ್ತೆ ಸಾಗರ ಭಾಗದಲ್ಲಿ ಕೆಲವು ರೈತರು ಅದ್ಭುತವಾಗಿ ಬಿದಿರನ್ನ ಬೆಳೆದಿದ್ದಾರೆ ಸರ್. ನಮ್ಮ ಸ್ನೇಹಿತರುಗಳು ಬಹಳ ಚೆನ್ನಾಗಿ ಅಂದ್ರೆ ತರಕಾರಿಯಾಗಿ ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ ಸರ್. ಹೌದು ಸರ್. ಅದು ಹೇಗೆ ನಿಮ್ಮ ಒಂದು ಬಹಳ ಒಳ್ಳೆ ಇದು ವರ್ಷಕ್ಕೆ ಒಂದೇ ಸರಿ ಸಿಗಂತ ಒಂದು ತರಕಾರಿ ಸರ್ಕಾರಿ ಬಹಳ ವಿಶೇಷವಾಗಿರೋದು. ಈ ಕಾಡಲ್ಲಿ ಇರೋದನ್ನ ನಾವು ತರಕ್ ಹೋದ್ರೆ ಅದಕ್ಕೆ ಕೆಲವು ಕಾನೂನು ನಿಯಮಗಳು, ಅರಣ್ಯ ಇಲಾಖೆ ಸಮಸ್ಯೆಗಳು ಬರ್ತವೆ. ತಪ್ಪು ಅಂತ ಹೇಳಕ್ಕಾಗಲ್ಲ, ಸರಿ ಇದೆ. ಇದಕ್ಕೆ ಆದ್ರೆ ನಮ್ಮ ಸ್ವಂತ ಜಾಗದಲ್ಲಿ ನಾವು ಬೆಳೆದದ್ದನ್ನ ನಾವು ಮಾರಾಟನೂ ಮಾಡಬಹುದು, ನಮಗೆ ಬೆಲೆನೂ ಸಿಗುತ್ತೆ. ತುಂಬಾ ಒಳ್ಳೆ ಒಂದು ಪೋಷಕಾಂಶ ಇರೋಂತ ಆಹಾರ, ನಾರಿನಂಶ ಇರೋಂತ ಒಂದು ಆಹಾರ. ಅದರಲ್ಲಿ ಉಪ್ಪಿನಕಾಯಿ ಮಾಡಬಹುದು, ಸಾರು ಪಲ್ಲೆ ಎಲ್ಲಾ ಪದಾರ್ಥಗಳನ್ನು ಮಾಡಬಹುದು. ನೀವೇನ್ ಮಾಡಿದ್ರಿ? ನಾವು ಎಲ್ಲದೂ ಮಾಡ್ತೀವಿ. ನೀವು ಕೂಡ ಮಾಡಿ ನಿಮ್ಮ ಮನೆಗೋಸ್ಕರ ಉಪಯೋಗಿಸ್ತೀವಿ ಸರ್. ಅದೇ ಬಹಳ ಚೆನ್ನಾಗಿರುತ್ತೆ ಸರ್. ಕೆಲವು ತೀರಾ ಆತ್ಮೀಯರಿಗೆ ಬೇಕಾದವರಿಗೂ ಇದು ಕೊಡ್ತೀವಿ ಸರ್. ಅಕ್ಕಪಕ್ಕದವರಿಗೆ ಸಂಬಂಧಿಕರಿಗೆ ಕೊಡ್ತೀವಿ ಸರ್. ಹುಣಸೆ ಅಂತ ಹೇಳಿದ್ರಿ, ಈಗ ಹುಣಸೆಯಲ್ಲಿ ಯಾವ್ದಿದು, ಹೈಬ್ರಿಡ್ ಹುಣಸೆನಾ ಇಲ್ಲ ಏನು ಇದೆ ಸರ್? ಇಲ್ಲ ಸರ್, ಅದು ನಮ್ಮ ಅಮ್ಮ ಹಾಕಿರೋದು ಹಳೇದು, ಅಂದ್ರೆ ಪುರಾತನ ಕಾಲದ. ಪುರಾತನ ಕಾಲದ್ದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಉದ್ದಕಾಯಿ, ತುಂಬಾ ಹುಳಿ ಜಾಸ್ತಿ, ಬಹಳ ಚೆನ್ನಾಗಿರುತ್ತೆ. ಬಾರ್ಡರ್ ಎಲ್ಲ ಹಾಕಿದೀವಿ ತೋಟದಲ್ಲಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸ್ವಲ್ಪ ನಮಗೆ ಮಂಗಗಳ ಹಾವಳಿ ಸ್ವಲ್ಪ ಜಾಸ್ತಿ, ಬಿಟ್ರೆ ನಾವು ಅದಕ್ಕೇನು ಯಾವ್ದೇ ಏನು ಮಾಡಬೇಕಾಗಿಲ್ಲ, ನ್ಯಾಚುರಲ್ ಆಗಿ ಬರೋದು. ಹೌದು, ನೈಸರ್ಗಿಕವಾಗಿ ಬರತಕ್ಕಂಥ. ಹೌದು, ಯಾವ್ದೇ ಔಷಧಿ, ಗೊಬ್ಬರ, ನೀರು ಏನನ್ನು ಕೇಳೋದಿಲ್ಲ, ತನ್ನ ಪಾಡಿ ತನ್ನ ನೈಸರ್ಗಿಕವಾಗಿ ಬರುತ್ತೆ. ನಮಗೆ ಒಂದು ಸುಮಾರು ಮರ ಇದಾವೆ, ಕೆಲವೊಂದಿಷ್ಟು ಮರಗಳು ತೋಟದ ಪಕ್ಕ ಇರೋದೆಲ್ಲ ಸ್ವಲ್ಪ ಮಂಗನ ಹಾವಳಿ ಜಾಸ್ತಿ ಇದೆ. ಇನ್ನೊಂದು ಸ್ವಲ್ಪ ತೋಟದಿಂದ ಸ್ವಲ್ಪ ದೂರ ಇದೆ, ಆ ಮರದಲ್ಲಿ ನಮಗೆ ಆಗಷ್ಟು ಹುಣಸೆಹುಳಿ ಸಿಗುತ್ತೆ. ಸಂಬಂಧಿಕರಿಗೆಲ್ಲ ಕೊಡ್ತೀವಿ ಸರ್. ಒಂದ್ ಮರದಲ್ಲಿ ಹೆಚ್ಚು ಕಮ್ಮಿ ಅದು 4-5 ಚೀಲಗಟ್ಟಲೆ ಬರುತ್ತೆ ಸರ್. ಸಣ್ಣ ಸಣ್ಣ ಮರದಲ್ಲೇ ಅಷ್ಟು ಚೆನ್ನಾಗಿ ಹುಣಸೆ ಬರುತ್ತೆ ಸರ್. ಈಗ ಇದ್ರ ಜೊತೆ ನೀವು ಹೇಳಿದ್ರಿ ದೇಸಿ ಭತ್ತದ ತಳಿ ಕೂಡ ನೀವು ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ. ಇವು ದೇಸಿ ಭತ್ತದ ಎಷ್ಟು ತಳಿಗಳು ಬೆಳೀತಾ ಇದ್ರಿ ಸರ್? ನಾವೀಗೊಂದು ವರ್ಷ ಒಂದೊಂದು ಜಾತಿಗಳನ್ನು ಬೆಳೀತಾ ಇದೀವಿ. ವರ್ಷ ಒಂದೊಂದು ಚೇಂಜ್ ಮಾಡ್ತಾ ಇರ್ತೀವಿ. ಒಂದೇ ತಳಿಗಳನ್ನು ನಿರಂತರ ಹಾಕೋದ್ ಬೇಡ ಅಂತ ಹೇಳಿ ಭೂಮಿಗೆ ಸ್ವಲ್ಪ ಬದಲಾವಣೆ ಆಗ್ಲಿ, ನಮಗೂ ಸ್ವಲ್ಪ ವೆರೈಟಿಗಳು ಹೆಂಗೆ ಅನ್ನೋದು ಸ್ವಲ್ಪ ಗೊತ್ತಾಗುತ್ತೆ. ಆ ತಳಿಗಳು ನಮ್ಮ ಇದೆ ಸಾರಾ ಸಂಸ್ಥೆ ಬಟಮಲ್ಲಪ್ಪ ಅವ್ರ ಹತ್ರ ಒಂದು 300 ತಳಿ ಇದೆ ಸರ್, ದೇಶಿ ಭತ್ತದ ತಳಿಗಳು. ನಮಗೆ ಬೇಕಾಗಿದ್ದನ್ನ ಅವರು ಕೊಡ್ತಾರೆ ಬೀಜನ, ಅದ್ರಲ್ಲೂ ನಾವು ಡೆವಲಪ್ ಮಾಡಿ ಮಾಡ್ಕೊಳ್ತಾ ಇದೀವಿ ಸರ್. ಇದು ಭತ್ತದ ತಳಿ? ಹಾ ಸರ್. ಇದರ ಒಂದು ನಿರ್ವಹಣೆಗೆ ಬಂದ್ರೆ ಈಗ ನೀವು ಸಾವಯವ ಕ್ರಮದಲ್ಲೇ ಮಾಡ್ತಾ ಇರೋದು ಸದ್ಯ ಅಲ್ವಾ? ಈಗ ಸಾವಯವ ಕ್ರಮದಲ್ಲಿ ಒಳಸುರಿಗಳ ಬಗ್ಗೆ ಬಂದ್ರೆ ಯಾವೆಲ್ಲ ಒಂದು ಒಳಸುರಿಗಳನ್ನ ನೀವು ತಯಾರಿಸ್ಕೊಂಡ್ಬಿಟ್ಟು ಉಪಯೋಗಿಸ್ತಾ ಇದ್ದೀರಾ ಸರ್? ನಾವೀಗ ಆಹಾರ ಬೆಳೆ ಬಂದ್ರೆ ಭತ್ತದಲ್ಲಿ ಭತ್ತಕ್ಕೆ ನಾವೇನ್ ಮಾಡ್ತೀವಿ, ಬೀಜೋಪಚಾರವನ್ನು ಮಾಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ. ಅದನ್ನ ನೀರಿಗೆ ಹಾಕಿ ಜೇರಳೆಲ್ಲ ತೆಗೆದು ಕ್ಲೀನ್ ಮಾಡಿ ಟ್ರೈಕೋಡರ್ಮ ಬಳಸಿ ಮತ್ತೆ ಬೀಜಕ್ಕೆ ಅದನ್ನ ಬಳಸಿ ನಾಟಿ ಮಾಡ್ತೀವಿ. ನಾಟಿ ಮಾಡ್ಬೇಕಾದ್ರೆ ಅವ್ರದ್ದು PSP ಅಂತ ಹೇಳ್ತಾರೆ, ಫಾಸ್ಫೇಟ್ ಬ್ಯಾಕ್ಟೀರಿಯಾ ಸ್ಟೇಬಿಲೈಸಿಂಗ್, ಬೇರುಗಳಿಗೆ ಅದಿ ನಾಟಿ ಮಾಡ್ತೀವಿ. ನಾಟಿ ಆದಂತೆ ಸರ್ ನಾವು ಆಮೇಲೆ ನಮ್ದು ಬಯೋಡೈಜೆಸ್ಟ್ ಇದೆ, ಹೈನುಗಾರಿಕೆ ಮಾಡ್ತೀವಿ. ಅದು ಜಾನುವಾರುಗಳು ಕೊಟ್ಟಿಗೆ ತೊಳೆದದ್ದು, ಮೈ ತೊಳೆದದ್ದು ಎಲ್ಲದನ್ನು ಆ ಟ್ಯಾಂಕಿಗೆ ಉಪಯೋಗಿಸ್ತೀವಿ. ಒಂದು 20 ಆಗ್ಲ, ಒಂದು 6 ಆಳ ಇರೋಂತ ಒಂದ್ ದೊಡ್ಡ ಟ್ಯಾಂಕಿ, ಅದರಿಂದ ಫಿಲ್ಟರ್ ಬರೋಂತದ್ದು ಒಂದ್ 8 ಆಳದ್ದು 6 ಅಗ್ಲ ಒಂದು ಟ್ಯಾಂಕ್ ಇದೆ. ಕಲ್ಲು, ಮಣ್ಣು, ಪ್ಲಾಸ್ಟಿಕ್ ಇಷ್ಟನ್ನು ಬಿಟ್ಟು ನಮ್ದು ಏನು ತ್ಯಾಜ್ಯಗಳಿದಾವೆ ನಾವು ಎಲ್ಲದನ್ನು ಅದಕ್ಕೆ ಹಾಕ್ತಿವಿ. ಎಲ್ಲದೂ ಕರಿಗೆ ನೀರೇ ಬರುತ್ತೆ, ಅದನ್ನ ನಾವು ಭತ್ತದ ಗದ್ದೆಗೆ ಬಳಸ್ತೀವಿ ಸರ್. ವಿಶೇಷ ಅಂದ್ರೆ ನಾವು ಈ ಸರಿ ನಾವು ರಾಸಾಯನಿಕ ಏನು ಬಳಸಿಲ್ಲ ಭತ್ತದ ಗದ್ದೆಗೆ. ಕೆಲವೆಲ್ಲ ನಮ್ಮ 3-5 ಎಲ್ಲ ಔಷಧಿ ಹೊಡೆದ್ರು ಅಕ್ಕಪಕ್ಕದವರು, ನಾವು ಏನು ಮಾಡಿಲ್ಲ ಸರ್. ಯಾಕೆಂದ್ರೆ ತಿನ್ನ ಆಹಾರ ವಿಷಮುಕ್ತವಾಗಿರ್ಬೇಕು, ನಾವು ವಿಷ ತಿನ್ಬಾರ್ದ ಉದ್ದೇಶದಿಂದ ನೈಸರ್ಗಿಕವಾಗಿ ಅಂದ್ರೆ ನೈಸರ್ಗಿಕವಾಗಿ. ಆದ್ರೂ ಸರ್ ನಮ್ದೀಗೆಲ್ಲ ಕೊಯ್ಲು ಸತ ಆಯ್ತು, ಮಳೆ ಸ್ವಲ್ಪ ಹಿಡ್ಕೊಂತೀವಿ. ಮಳೆ ಸಂದರ್ಭದಲ್ಲಿ ಸ್ವಲ್ಪ ಹೇಗೋ ಆ ಗ್ಯಾಪ್ ಅಲ್ಲಿ ನಾವು ನಿರ್ವಹಣೆ ಮಾಡ್ಕೊಂಡಿದೀವಿ. ನಮಗೆ ಎಕರೆಗೆ ಏನು ಇಲ್ದೇನೆ 11 ಕ್ವಿಂಟಲ್, ನಮ್ಮ ಭಾಗದಲ್ಲಿ ಸರಾಸರಿ 8-15 ಕ್ವಿಂಟಲ್ ನಮ್ಮ ಹೊಸನಾರ ಭಾಗದಲ್ಲಿ ಬರುತ್ತೆ ಅತಿ ಹೆಚ್ಚು ಮಳೆ ಇರೋದ್ರಿಂದ. ಹೋದ ವರ್ಷ ನಮಗೆ 14 ಕ್ವಿಂಟಲ್ ಇಳುವರಿ ಬಂದಿತ್ತು, ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಯ್ತು ಸರ್. ಕಡಿಮೆ 11 ಕ್ವಿಂಟಲ್ ಇಳುವರಿ, ಯಾವುದೇ ರಾಸಾಯನಿಕಗಳ ಬಳಕೆ ಇಲ್ಲದೆ ಹೂ ಬಿಡ ಸಮಯದಲ್ಲಿ ಬಂತಲ್ಲ. ಹೌದು, ಅತಿಯಾದ ಮಳೆ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಜರುಗ್ ಬಂತು ಮಳೆ ಜಾಸ್ತಿ ಆಗಿರೋದ್ರಿಂದ. ಸೊ ಹಾಗಾಗಿ ಸ್ವಲ್ಪ ಇಳುವರಿಲಿ ವ್ಯತ್ಯಾಸ. ಮತ್ತೆ ಇದರ ಒಂದು ಬೇಡಿಕೆಗೆ ಬಂದ್ರೆ ಮಾರಾಟಕ್ಕೆ ಬಂದ್ರೆ ಯಾವ ರೀತಿಯಿಂದ ನೀವು ಸ್ಥಳೀಯವಾಗಿ ಮಾರುಕಟ್ಟೆ ಮಾಡ್ಕೊಂಡಿದ್ದೀರಾ ಇಲ್ಲ ಮಧ್ಯವರ್ತಿಗಳು ಅಂತಂದ್ರೆ ಈಗ ಏಜೆನ್ಸೀಸ್ ಅಂತ ಹೇಳ್ತೀವಲ್ಲ ಅವರಿಂದ ನೀವು ಮಾರಾಟ ಮಾಡ್ತೀರಾ? ಇಲ್ಲ ಸರ್, ಈಗ ಮಾರಾಟ ಅಂದ್ರೆ ನಮಗೆ ಕೆಲವು ಸ್ನೇಹಿತರು ಇದ್ದಾರೆ, ಅಫಿಷಿಯಲ್ ಸ್ನೇಹಿತರುಗಳು ವಿಶ್ವವಿದ್ಯಾಲಯದಲ್ಲಿ, ಕೆಲವು ಟೀಚರ್ಸ್ ಗಳು, ಟೀಚರ್ಸ್ ಇಂತರೆಲ್ಲ ಸಂಪರ್ಕ ಇದ್ದಾರೆ ಸರ್. ಅವರಿಗೆ ನಮಗೆ ಸಾವಯವ ಕೃಷಿ ಉತ್ಪನ್ನಗಳನ್ನ ಬಹಳ ಇಷ್ಟಪಡ್ತಕ್ಕಂಥವ್ರು, ಮತ್ತೆ ಸಾವಯವನೇ ಯಾವಾಗ್ಲೂ ಬಯಸ್ತಕ್ಕಂಥವ್ರು ಸಮೂಹನೇ ಇದೆ. ಖಂಡಿತ, ಕೆಲವು ಬ್ಯಾಂಕ್ ಸಿಬ್ಬಂದಿಗಳಿದ್ದಾರೆ, ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದೀವಿ. ಅವರು ಹೇಗೆ ಅಂದ್ರೆ ಸರ್, ಕೆಲವರಿಗೆ ಕೆಂಪಕ್ಕಿ ಕೆಂಪಕ್ಕಿ ನಾವು ಸ್ವಂತಕ್ಕೆ ಬಳಸೋದಾದ್ರೂ ನಾವು ಪಾಲಿಶ್ ಕೊಡ್ಸಲ್ಲ ಸರ್, ತುಂಬಾ ಕಡಿಮೆ ತುಂಬಾ ಕಡಿಮೆ. ಅದರಲ್ಲಿ ಪಾಲಿಶ್ ಕೊಟ್ಟರೆ ಅದರಲ್ಲಿ ಏನು ಪೋಷಕಾಂಶ ಉಳಿಯೋದಿಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ಆ ರೀತಿ ಮಾಡ್ತೀವಿ. ಈಗ ನಮಗೆ ಕೆಲವು ಡಿಮ್ಯಾಂಡ್ ಕೇಳರು ಅದೇ ತರದಾರೆ, ಅವರಿಗೂ ಪಾಲಿಶ್ ಜಾಸ್ತಿ ಬೇಡ ಬೇಡ. ಅವರು ನಮಗೆ 25 kg ಬ್ಯಾಗ್ ಮಾಡ್ಕೊಡಿ ಅಂತ ಹೇಳ್ತಾರೆ. ನಾವು ಅವರಿಗೆ ಬಸ್ಸಿಗೆ ಹಾಕಿ ಫೋನ್ ಮಾಡ್ಬಿಡ್ತೀವಿ, ತಗೊಳ್ತಾರೆ, ನಮಗೆ ಆನ್ಲೈನ್ ನಲ್ಲಿ ಪೇಮೆಂಟ್ ಮಾಡ್ತಾರೆ ಸರ್. ಏನು ಸಮಸ್ಯೆ ಇಲ್ಲ, ಮಾರಾಟಕ್ಕೆ ಒಳ್ಳೆ ಬೆಲೆಗೆ ಹೋಗುತ್ತೆ ಸರ್. ಅದ ಈಗ ಆಳುಗಳ ನಿರ್ವಹಣೆ ಅಂತಂದ್ರೆ ಹೇಳಿದ್ರೆ ಆಳುಗಳು ಈಗ ಸಿಗೋದಿಲ್ಲ ಅಂತ ಇದು ಸುಮಾರು 1-10 years ಹೇಳ್ತಾ ಇದಾರೆ. ಆಳುಗಳು ಕಡಿಮೆ ಆದ್ರೂ ಕೃಷಿ ಕಡೆ ಬರ್ತಾ ಇಲ್ಲ, ಸಿಗೋದಿಲ್ಲ ಅಂತ. ನೀವು ಈಗ ತಮ್ಮ ಒಂದು ಸಮಗ್ರ ಕೃಷಿಯಲ್ಲಿ ಕುಟುಂಬದ ಎಲ್ಲ ಸದಸ್ಯರು ತೊಡಗಿಸಿಕೊಂಡಿದ್ರೋ ಇಲ್ಲ ಕಡಿಮೆ ಬಿದ್ದಾಗ ಹೊರಗಿನ ಜನ ಕೂಡ ತಗೊಳ್ತೀರಾ? ಇಲ್ಲ ಸರ್, ನಮ್ಮ ಕೃಷಿ ಕೆಲಸಕ್ಕೆ ನಮ್ಮ ಕುಟುಂಬ ಎಲ್ಲ ಸದಸ್ಯ, ನಮ್ಮ ತಂದೆಯವರು ಕಡೆಗೆ ನಾನು ಕೃಷಿಯಲ್ಲಿ ಸ್ವಲ್ಪ ಯಶಸ್ವಿ ಆದ ನಂತರ ನಮ್ಮ ತಂದೆಯವರು ಊರು ಬಿಟ್ಟವ್ರು ಮತ್ತೆ ರಿಟರ್ನ್ ಊರಿಗೆ ಬಂದ್ರು. ತಿರ್ಗಾ ಊರಿಗೆ ಬಂದು ನನಗೆ ಕೃಷಿಗೆ ಸಂಪೂರ್ಣ ಬೆಂಬಲ ಅವ್ರದೇ. ಈಗ 10 years ಒಂದು 15 years ಹೊರಗಡೆ ಇದ್ರವರು, ಈಗ ಪೂರ್ತಿ ಜವಾಬ್ದಾರಿ ಅವ್ರದೇನೆ, ಅವರೇ ಮುನ್ನೆತ್ತು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ನಮಗೆ. ಇಡೀ ಕುಟುಂಬನು ನಾವು ಕೃಷಿಗೆ ತೊಡಗಿಸ್ತೀವಿ. ಅಗತ್ಯ ಬಿದ್ದಾಗ ನಾವು ಆಳುಗಳನ್ನ ಕರ್ಕೊಂಡು ಆ ಕೆಲಸನ ಮಾಡ್ಕೊಳ್ತೀವಿ ಸರ್. ಕೆಲಸನ ಕಳೆಗಳ ಒಂದು ನಿರ್ವಹಣೆಗೆ ಬಂದ್ರೆ ಸಾವಯವ ಕ್ರಮದಲ್ಲಿ ಅಂತ ಹೇಳ್ಬಹುದು, ಇಲ್ಲ ಒಂದು ಪದ್ಧತಿಯಲ್ಲಿ ಹೇಗೆ ಸರ್? ಸರ್, ಈಗ ನಮ್ದು ಭತ್ತದ ಗದ್ದೆಗೆ ನಾವು ಡಯನ್ ಚಾಲ ಹಾಕಿದ್ವಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ವರ್ಷನೂ ಬಂದಿತ್ತು. ಅದು ನಮ್ದೇ ಸ್ವಂತ ಪವರ್ ಟಿಲ್ಲರ್ ಇದೆ, ಅದರಲ್ಲಿ ನಾವು ಮಲ್ಚಿಂಗ್ ಮಾಡಿ ಕೆಸರು ಮಾಡಿ ಚೆನ್ನಾಗಿ ಬಿಟ್ಟಿದ್ವಿ. ತುಂಬಾ ನೀಟಾಗಿ ಕೆಸರು ಮಡಿ ಮಾಡಿದ್ವಿ. ಅದಕ್ಕೋಸ್ಕರ ನಮಗೆ ಭತ್ತದ ಗದ್ದೆ ಕಳೆನೆ ಆಗಿಲ್ಲ ಸರ್. ಕಳೆದ 2 years ನಾವು ಭತ್ತದ ಗದ್ದೆ ಕಳೆನೆ ತೆಗೆದೇ ಇಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ವಾಣಿಜ್ಯ ಬೆಳೆ ಬಂದಾಗ ಅಡಿಕೆ ತೋಟಗಳಲ್ಲಿ ನಾವು ಸುಮಾರು 5 years ಕಳೆನಾಶಕನ ಕಡ್ಡಾಯವಾಗಿ ನಮ್ಮ ಭೂಮಿಯಲ್ಲಿ ಎಲ್ಲೂ ಬಳಸ್ತಾ ಇಲ್ಲ. ಭೂಮಿ ಬರ್ಡ್ ಆಗುತ್ತೆ ಅಂತ ಒಂದು ಹೌದು, ಇದರಲ್ಲಿ ಸೂಕ್ಷ್ಮ ಜೀವಿಗಳು ಹೋಗ್ತವೆ, ಭೂಮಿನೂ ಹೋಗ್ತದೆ, ನೀರು ಹಾಳಾಗ್ತದೆ. ಆ ಉದ್ದೇಶಕ್ಕೋಸ್ಕರ ಕಡ್ಡಾಯವಾಗಿ ಆ ರಾಸಾಯನಿಕ ಕಳೆನಾಶಕಗಳನ್ನ ಬಳಸದೇ ಇಲ್ಲ. ತೋಟಕ್ಕೆ 3 times or 4 times ಆದ್ರೂ ಆಗ್ಬೋದು ವರ್ಷಕ್ಕೆ. ಕಳೆ ಮಿಷನ್ ವೀಡ್ ಕಟ್ರಲ್ಲೇ ನಾವೇ ಸ್ವಂತ ಹೊಡಿತೀವಿ. ಒಂದ್ ದಿವಸದಲ್ಲಿ ಒಂದ್ 1/2 hour ಅಗತ್ಯ ಬಿದ್ದಾಗ 1/2 hour ಈ ರೀತಿಯಾಗಿ ನಾವು ಕಳೆಯನ್ನ ನಿರ್ವಹಣೆ ಮಾಡ್ಕೊಳ್ತೀವಿ. ಸಸ್ಯ ಪೋಷಕಾಂಶಗಳ ಒಂದು ಪೂರೈಕೆಗೆ ಬಂದ್ರೆ, ಯಾಕೆಂದ್ರೆ ಮುಖ್ಯವಾದ ಗೊಬ್ಬರ ಹಾಕಿದ್ರು ಸಸ್ಯ ಪೋಷಕಾಂಶಗಳ ಕೊರತೆ ಕಾಣಿಸ್ತದೆ, ಆಮೇಲೆ ಸಸ್ಯ ಪೋಷಕಾಂಶಗಳ ಒಂದು ಪೂರೈಕೆ ಬೇಕಾಯ್ತದೆ. ಇದಕ್ಕೋಸ್ಕರ ಹೇಗೆ ಸರ್? ಈಗ ಬೆಳೆಗಳು ಬೆಳಿತೀವಿ ಅಂದ್ರೆ ಪೋಷಕಾಂಶಗಳು ಬಹಳ ಮುಖ್ಯ ಮುಖ್ಯ ಬೇಕೇ ಬೇಕು. ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಈಗ ಒಂದು ನಾಟಿ ಹಸು ಮತ್ತೆ ನಾಟಿ ಎಮ್ಮೆಗಳಿದಾವೆ, ಸುಮಾರು ಒಂದು 8-9 ಎಮ್ಮೆಗಳಿದಾವೆ. ಅವಕ್ಕೆ ನಿರ್ವಹಣೆ ಸ್ವಲ್ಪ ನಮಗೆ ಕಷ್ಟನೇ ಆಗ್ತದೆ. ಆದ್ರೆ ನಮಗೆ ಕೃಷಿ ಅಂತ ಹೊಂಟಾಗ ನಾವು ಜಾನುವಾರು ಇಲ್ಲದೆ ನಾವು ಕೃಷಿ ಮಾಡಕ್ ಸಾಧ್ಯನೇ ಇಲ್ಲ. ನಾವು ಬೇರೆ ಹೊರಗಡೆಯಿಂದ ಎಷ್ಟೇ ತಂದ್ರು ಅದು ಒಳ್ಳೆ ಉತ್ತಮವಾದ ಗೊಬ್ಬರ ಆಗಕ್ ಸಾಧ್ಯನೇ ಇಲ್ಲ. ನಾವು ಗೊಬ್ಬರದ ಉದ್ದೇಶಕ್ಕೋಸ್ಕರನು ಸಾಕಿದೀವಿ. ಈಗ ನಮಗೆ ಆಗಷ್ಟು ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ, ಒಂದ್ 1/2 ಸಿಗುತ್ತೆ. ಇನ್ನು ಸ್ವಲ್ಪ ಭಾಗ ಏನ್ ಮಾಡ್ತೀವಿ, ನಮ್ಮೂರಲ್ಲಿ ಒಳ್ಳೆ ಕೆಲವರು ರೈತರು ಎಮ್ಮೆ ಸಾಕಿರ್ತಾರೆ, ಅಂತ ರೈತರು ಈ ಸೊಪ್ಪು ಕಾಡಲ್ಲಿ ನಮ್ಮಲ್ಲಿ ಕಾಡಿರೋದ್ರಿಂದ ಈ ಕಾಡಿನ ಸೊಪ್ಪು ಬಳಸಿ ಅವರು ಗೊಬ್ಬರ ಮಾಡ್ತಾರೆ. ಅಂತ ರೈತರಿ ನಾವು ಮುಂಗಡವಾಗಿ ಸ್ವಲ್ಪ ಅಡ್ವಾನ್ಸ್ ಕೊಟ್ಟು, ನೋಡಪ್ಪ ನಿಂದ ಇಂತಿಷ್ಟು ಲೋಡ್ ನ ಗೊಬ್ಬರ ನನಗೆ ಬೇಕು ಅಂತ ಹೇಳಿ ನಾವು ಅಡಿಕೆ ತೋಟಕ್ಕೆ ಬೇಕಾಗುತ್ತೆ ಸರ್. ವರ್ಷ 5-10 loads ನಾವು ಅವರಿಗೆ ಮೊದಲೇ ಅಡ್ವಾನ್ಸ್ ಪೇ ಮಾಡಿ ಅದನ್ನ ತಂದು ಹೊಡ್ಸಾಕ್ತಿವಿ. ಕುರಿ ಮೇಕೆ ಮತ್ತೆ ಕೋಳಿ ಗೊಬ್ಬರ ಏನಾದ್ರೂ ಉಪಯೋಗಿಸ್ತೀರಾ? ಮೊದಲು ಬಳಸ್ತಾ ಇದ್ದೆ ಸರ್, ನಾನು ಕುರಿ ಗೊಬ್ಬರ ಹೊರಗಡೆಯಿಂದ ತರಿಸ್ತಾ ಇದ್ದೆ ರಾಣೆಬೆನ್ನೂರು ಆ ಕಡೆಯಿಂದ. ಬಟ್ ಅದರಲ್ಲಿ ಸ್ವಲ್ಪ ಅವರು ಮೋಸ ಮಾಡ್ತಾರೆ ಸರ್, ಮಣ್ಣನ್ನು ಮಿಶ್ರಣ ಮಾಡಿ ಗೊತ್ತಾಗೋದಿಲ್ಲ ಮೋಸ ಮಾಡ್ತಾರೆ. ಆ ಉದ್ದೇಶಕ್ಕೋಸ್ಕರ ಹೊರಗಡೆ ಹೊಡ್ಸೋದನ್ನ ಬಿಟ್ಟಿದೀವಿ. ಇದನ್ನ ಮೆಂದೆ ಹಾಕದಂತೆ ಕೂಡ್ಸೋದಂತ ಹೇಳ್ತಾರಲ್ಲ, ಕೂಡ ಹಾಕೋದು ಒಂದ್ ರಾತ್ರಿಗೆ ಇಷ್ಟು ಅಂತ ಹೇಳಿ ಸರ್ ಮಾಡ್ತಾರೆ. ಅದು ಸಾಂಪ್ರದಾಯಿಕವಾಗಿ ಇನ್ನೂ ಇದೆ, ಕೆಲವೊಂದು ಪ್ರದೇಶಗಳಲ್ಲಿ ಇದೆ ಅದನ್ನು. ಹಾ ಸರ್, ನಾವು ಒಂದೀಗೊಂದು 10-15 years ಒಮ್ಮೆ ಬಿಡಿಸಿದೀವಿ ಸರ್. ನನಗೆ ಸ್ವಲ್ಪ ಸಮಸ್ಯೆ ಆಯ್ತದ ಏನು ಅಂದ್ರೆ, ನಮ್ ಮೆಣಸೆಲ್ಲ ಇತ್ತು ಕಾಳು ಮೆಣಸು, ತಿಂದ್ಬಿಡ್ತು ಆ ಬಳ್ಳಿಗಳನ್ನೆಲ್ಲ ಒಂದೇ ರಾತ್ರಿ ಬಿಟ್ಟಿರೋದು. ಬೆಳಗ್ಗೆ ಅನ್ನೋದ್ರಲ್ಲಿ ಬಳ್ಳಿನೆಲ್ಲ ತಿಂದ್ಬಿಟ್ಟು ಬಳ್ಳಿನೆಲ್ಲ ಹಿರಿದಾಕ್ಬಿಟ್ಟು ಸರ್. ಸಮಸ್ಯೆ ಅದು. ಅಡಿಕೆ ತೋಟಕ್ಕೆ ಮಾತ್ರ ಅದು ಖಂಡಿತ ಕುರಿಗಳು ಮೆಣಸನ್ನ ಮೆಣಸಿದ್ರೆ ಯಾವ್ದೇ ಕಾರಣಕ್ಕೂ ಕುರಿಗಳನ್ನ ಬಿಡಬಾರದು. ಅದೇ ಭತ್ತದ ಗದ್ದೆ ಆಗಿದ್ರೆ ಅದು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತೀವಲ್ಲ, ಯಾವ ಸೊಪ್ಪು ಕಾಣಿದ್ರೆ ಬಾಯಿ ಹಾಕುತ್ತೆ. ಬಿಡದೇ ಇಲ್ಲ ಸರ್, ಬಿಡದಿಲ್ಲ. ಹಾಗಾಗಿ ಅಲ್ಲಿಗೆ ಲಾಸ್ಟ್. ಜೊತೆಗೆ ನಾನೇನ್ ಮಾಡ್ತೀನಿ, ನನ್ನ ಇನ್ನೊಬ್ರು ಸ್ನೇಹಿತರು ಇದಾರೆ, ಅವರು ಕುರಿನ ಶೆಡ್ ಇದೆ, ಅವ್ರದ್ದೊಂದು 10-15 ಕುರಿ ಶೆಡ್ ಇದೆ ನಮ್ಮ ಊರಿಂದ, ಒಂದು ಆನಂದ್ಪುರದಿಂದ ಸ್ವಲ್ಪ ಮುಂದೆ ನರಸೀಪುರ ಅಂತ ಬಂತು, ಅಲ್ಲಿ ಅರುಣಾಚಲಕಾರ ಅಂತ ನಮ್ಮ ಸ್ನೇಹಿತರು, ಅವರು ಸಾಕ್ತಾರೆ. ಅವ್ರ ಜೊತೆಗೆ ಏನ್ ಮಾಡಿದೀವಿ, ನಾವೊಂದು 4 ಮರಿನ ಪರ್ಚೇಸ್ ಮಾಡಿ ನಾನು ಅವ್ರ ಹತ್ರ ಬಿಟ್ಟಿದ್ದೀನಿ. ಆದ್ರೂ ಪೂರ್ತಿ ನಿರ್ವಹಣೆ ಎಲ್ಲ ಅವ್ರದ್ದು, ಅದ್ರಲ್ಲಿ 2 ಮರಿಗಳ ಜವಾಬ್ದಾರಿ. 2 ಮರಿ ಏನ್ ಅಮೌಂಟ್ ಬರುತ್ತೆ, ಆ 2 ಮರಿ ನಂದು, 2 ಮರಿ ಅವರಿಗೇನೆ, ಆ 2 ಮರಿಗಾಗಷ್ಟು ಅವ್ರು ನನಗೆ ಗೊಬ್ಬರ ಕೊಡ್ತಾ ಇರಬೇಕು ವರ್ಷ ವರ್ಷ. ನನಗೆ ಹಣ ಕೊಡಂಗಿಲ್ಲ, ಅವ್ರು ಪ್ರತಿ ವರ್ಷ ನನಗೆ ಆ ಕುರಿ ಗೊಬ್ಬರ ಕೊಡ್ತಾರೆ. ಆ ಪ್ಯೂರ್ ಅಂದ್ರೆ ತುಂಬಾ ಪ್ಯೂರ್ ಸರ್, ಅಷ್ಟು ಪ್ಯೂರ್ ಗೊಬ್ಬರ ನಾವು ಹೊರಗಡೆ ಎಲ್ಲೂ ತರಕ್ ಸಾಧ್ಯ ಇಲ್ಲ. ಆ ಗೊಬ್ಬರ ನಮಗೆ ಅವ್ರ ವರ್ಷ ಕೊಡ್ತಾರೆ, ನಾವು ಅದನ್ನ ತಂದು ಬಳಸ್ತೀವಿ ಸರ್. ನಾವು ಅದನ್ನ ಬಯೋಡೈಜೆಸ್ಟ್ಗೂ ಹಾಕ್ತಿವಿ, ಜೊತೆಗೆ ನಮ್ಮ ಕೊಟ್ಟಿಗೆ ಗೊಬ್ಬರ ಇರುತ್ತಲ್ಲ ಸರ್, ಅದನ್ನ ನಾವು ಈ ಸೊಪ್ಪೆಲ್ಲ ಹಾಕಿ ಗೊಬ್ಬರ ಅಂತ ಮಾಡ್ತೀವಿ, ಕಂಪೋಸ್ಟ್ ತರ ಮಾಡ್ತೀವಿ. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಈ ಕುರಿ ಗೊಬ್ಬರ ಮತ್ತೆ ಸೊಪ್ಪು ಮತ್ತೆ ನಮ್ಮ ಕಾಡು ಮಣ್ಣು ಇಷ್ಟನ್ನು ಹಾಕಿ ನಾವು ಒಂದು ನೀಟಾಗಿ ಕಂಪೋಸ್ಟ್ ಮಾಡ್ತೀವಿ ಆಗಸ್ಟ್ ತಿಂಗಳಲ್ಲಿ. ಅದನ್ನ ನೆಕ್ಸ್ಟ್ ಸೆಪ್ಟೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ನಾವು ಅದನ್ನ ತೋಟಕ್ಕೆ ಬಳಕೆ ಮಾಡ್ತೀವಿ, ಈ ತರ ಅದನ್ನ ಬಳಸ್ತೀವಿ. ಈಗ ಕೊಯ್ಲಿಗೆ ಬಂದ್ರೆ ಯಾಂತ್ರೀಕರಣ. ಹಾ, ಯಾಂತ್ರೀಕರಣ ಸರ್. ಈಗ ಭತ್ತ ಅಲ್ಲ ನಾವು ಆಳು ಸಿಗ್ತಾರೆ ಲೋಕಲ್ ಅಲ್ಲಿ, ಕಟಿಂಗ್ ಮಾತ್ರ ಲೇಬರ್ ಅಲ್ಲಿ ಮಾಡ್ತಾರೆ. ಆಮೇಲೆ ಟ್ರ್ಯಾಕ್ಟರ್ ಫಿಕ್ಸ್ ಈಗ ಒಕ್ಲು ಮಿಷನ್ ಇದಾವಲ್ಲ ಸರ್, ಆ ಮಿಷನ್ ಗಳ ಮುಖಾಂತರ ನಮ್ದು ಒಕ್ಲ ಮಾಡಿದೀವಿ ಪ್ರತಿ ವರ್ಷ ಅದೇ ರೀತಿ. ಆಮೇಲೆ ಮಾಮೂ ಈಗ ಹುಣಸೆ ಇದು ಆದ್ರೆ ಜನರಿಂದ ಕೇಳಿಸ್ತೀರಾ? ಹಾ, ಅದು ಲೋಕಲ್ ದೋಟಿ ತರ ದೋಟಿ, ನಮ್ದು ಈಗ ಹೈಟೆಕ್ ದೋಟಿ ಇದಾವಲ್ಲ ಸರ್, ಆ ದೋಟಿಲೇ ಎಲ್ಲ ಶೇಕ್ ಮಾಡಿದ್ರೆ ಬೀಳುತ್ತೆ. ಒಣಗಿದ್ಮೇಲೆ ಮರ ಹತ್ತಿ ಸುಮ್ನೆ ಸ್ವಲ್ಪ ಅಗಲಾಡಿಸಿದ್ರೆ ಕಾಯಿಗಳು ಕೆಳಗೆ ಬೀಳ್ತವೆ. ಹಾ, ಬೀಳ್ತವೆ ಸರ್, ತೊಂದರೆ. ಅದನ್ನ ಟಾರ್ಪಲಿನೋ ಇಲ್ಲ ಗೋಣಿ ಚೀಲದ ಮೇಲೆ ಇದ್ ಮಾಡ್ಕೊಂಡು ಟಾರ್ಪಲ್ ಹಾಕ್ತೀವಿ ಸರ್, ಟಾರ್ಪಲ್ ಹಾಕಿ ಕೆಳಗಡೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ. ಆಮೇಲೆ ಅದ್ ನೆಕ್ಸ್ಟ್ ಬಿಸಿಲಿ ಹಾಕಿ ಅದನ್ನೆಲ್ಲ ಓಡೆಲ್ಲ ತೆಗೆದು ಕೊಟ್ಟಿ ನಮಗೆ ಬೇಕಾಗಷ್ಟು ನಾವ್ ಇಟ್ಕೊಳ್ತೀವಿ, ಇನ್ನು ಸಂಬಂಧಿಕರಿಗೆ ಅವರಿಗೆಲ್ಲ ಬೇಕಾದ್ರೆಲ್ಲ ಕೊಡ್ತೀವಿ. ಇದು ಈಗ ಸಾಗಣೆ ಮಾಡ್ಬೇಕಾದ್ರೆ, ಮಾರಾಟಕ್ಕೆ ಸಾಗಣೆ ಮಾಡ್ಬೇಕಾದ್ರೆ ರಸ್ತೆ ತೊಂದ್ರೆ ಏನು ಇಲ್ವಾ ನಿಮ್ಗೆ? ಇಲ್ಲ ಸರ್, ಏನ್ ತೊಂದ್ರೆ ಇಲ್ಲ. ಸಾಗಾಣಿಕೆಗೆ ವಾಹನ ನಿಮ್ದೇ? ಹಾ, ನಮ್ದೇ ಇದೆ. ನೀವೇ ಅದನ್ನ ಎಲ್ಲ ನಿರ್ವಹಣೆ ಮಾಡ್ತೀವಿ. ಇನ್ನು ಅಡಿಕೆಗೆ ಬಂದ್ರೆ ಸರ್, ಅಡಿಕೆ ಕೊಯ್ಲು ನಾವೇ ಸ್ವತಃ ಮಾಡ್ತೀವಿ ಹೈಟೆಕ್ ದೋಟಿ ದೋಟಿಯಿಂದ. ಮೊದ್ಲಿಂದ ನಮ್ದು ಬಿದಿರು ಇತ್ತು ಸರ್, ಆ ಮೊದಲು ಈಗ ಕೃಷಿ ಅಂತೇಳಿ ಮಾಡ್ತಾ ಇರೋದು ಈಗ 3 ವರ್ಷದ ಈಚೆ, ಅದ್ರ ಮುಂಚೆನೆ ನಮ್ದು ಬಿದಿರಿತ್ತು. ಬಿದಿರಿತ್ತು, ಬಿದಿರಿಂದ ಅದುವಾಗ್ಲೂ ನಾವು ದೋಟಿ ಮಾರಾಟ ಮಾಡ್ತಾ ಇದ್ವಿ. ನಮ್ಮ ಸ್ವಂತಕ್ಕೆ ದೋಟಿಗೋಸ್ಕರ ಹಾಕೊಂಡಿದ್ವಿ, ಅದು ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ನಮಗೆ ವರ್ಷಕ್ಕೆ 3-4 ದೋಟಿ ಬೇಕಾಗ್ತಾ ಇರ್ತು, ಒಂದ್ ದೋಟಿ ಮುರಿದೋಗೋದು ಅವಾಗ ಅಗತ್ಯ ಬೀಳೋದು, ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಆ ದೋಟಿಗಳಲ್ಲಿ ನಾವು ನಮ್ಮ ಅಡಿಕೆ ಫಸಲು ಬಂದಲ್ಲಿಂದ ನಾವೇ ಸ್ವಂತ ಕೊಯ್ಲು ಮಾಡ್ತಾ ಇದ್ವಿ. ಅದೇ ರೀತಿ ಈಗ ಹೈಟೆಕ್ ಬಂತು, ಈಗ 3 ವರ್ಷದಿಂದ ಹೈಟೆಕ್ ತಗೊಂಡಿದೀವಿ, ಅದು ತುಂಬಾ ಚೆನ್ನಾಗಿದೆ ಸರ್. ಯಾವ ಎತ್ತರ ಬೇಕಾದ್ರೆ ನೀವು ಇದ್ ಮಾಡ್ಕೋಬಹುದು, ಕಡಿಮೆ ಮಾಡಬಹುದು, 6 ಅಡಿಗೂ ಮಾಡಬಹುದು, 60 ಅಡಿಗೂ ಮಾಡಬಹುದು ಸರ್. ಆ ಡಿಸ್ಟೆನ್ಸ್ ಗೆ ಔಷಧಿ ಒಬ್ರು ನಿರ್ವಹಣೆ ಮಾಡಬಹುದು? ಮಾಡಬಹುದು ಸರ್, ಮಾಡಬಹುದು, ನಾನೇ ಸ್ವಂತ ಮಾಡ್ತೀನಿ. ಔಷಧಿ ಹೊಡೆಯೋದು ಅಷ್ಟೇನೆ, ನಾನು ನಮ್ಮ ತಂದೆಯವರೇ ಅದನ್ನ ನಿರ್ವಹಣೆ ಮಾಡ್ತೀವಿ. ದಿವಸಕ್ಕೆ ನಮ್ದು ಇಷ್ಟೇ ಹೊಡಿಬೇಕು ಅಂತ ಇರಲ್ಲ, ಮಿನಿಮಮ್ 2 ಬ್ಯಾರ್ಲು ಅಥವಾ ಮಳೆ ವಾತಾವರಣ ಇದ್ರೆ ಒಂದೇ ಬ್ಯಾರ್ಲ್. ನಮಗೆ ಏನಾದ್ರೂ ಕಳ್ಕೊಳ್ಳೋದು ಏನಿಲ್ಲ ಸರ್. ನಮ್ಮ ಸಮಯ ಬಿಡು ಇದ್ದಾಗ ನೋಡಿ ಮಿನಿಮಮ್ 2 ದಿವಸಕ್ಕೆ 2 ಬ್ಯಾರ್ಲ್ ನಾವು ಅಡಿಕೆ ತೋಟಕ್ಕೆ ಸ್ಪ್ರೇ ಮಾಡ್ತೀವಿ. ಅಡಿಕೆ ತೋಟಕ್ಕೆ ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಬೋರ್ಡ್ ಅಷ್ಟೇ ಸರ್, ಮತ್ ಬಿಟ್ರೆ ಮತ್ ಬೇರೆ ಕೆಮಿಕಲ್ ಏನು ಬಳಸೋದಿಲ್ಲ. ಈ ವರ್ಷ ಈಗ ನಿಮ್ಮ ಅನುಭವದಲ್ಲಿ ಈ ಸಮಗ್ರ ಕೃಷಿಯಲ್ಲಿ ಅಡಿಕೆ ಬೆಳೆಗಾಗ್ಲಿ, ತೆಂಗಿನ ಬೆಳೆಗಾಗ್ಲಿ, ಮತ್ತೆ ಈ ಹುಣಸೆ ಕಾಳುಮೆಣಸು ವೆನಿಲ್ಲಾ ಇದು ಭತ್ತ, ಇದಕ್ಕೆ ರೋಗ ರುಜಿನಗಳು ಮತ್ತೆ ಕೀಟಗಳು ಏನು ಬಾಧೆ ನಿಮ್ಮ ಒಂದು ಅನುಭವದಲ್ಲಿ? ಸಣ್ಣ ಪುಟ್ಟ ಬರುತ್ತೆ ಸರ್. ಈಗ ಕೆಲವು ಪೋಷಕಾಂಶಗಳು ನಾನು ಪ್ರತಿ 2 ವರ್ಷಕ್ಕೊಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸ್ತೀವಿ ಸರ್, ಅದು ವೆರಿ ಇಂಪಾರ್ಟೆಂಟ್. ಪ್ರತಿ 2 ವರ್ಷಕ್ಕೊಂದ್ಸರಿ ನಮ್ಮ ಶಿವಮೊಗ್ಗ ಜೈವಿಕ ಉದ್ಯಾನ ಅಲ್ಲಿ ಪರೀಕ್ಷೆ ಮಾಡಿಸ್ತೀವಿ. ಮಾಡಿಸಿ ನಾವು ಅದನ್ನ ನಮ್ಮ ಸೈಂಟಿಸ್ಟ್ ಗಳ ಜೊತೆ ಚರ್ಚೆ ಮಾಡ್ತೀವಿ, ಮಣ್ಣು ವಿಜ್ಞಾನಿಗಳ ಜೊತೆ. ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಷಯದ ಶಿವಮೊಗ್ಗದವರು, ಅವ್ರದ್ದು ಈಗ ವಿಜ್ಞಾನ ಕೇಂದ್ರದವರು, ಹೌದು ಅವ್ರ ಜೊತೆಗೆ ನಾನು 2009 ನಿರಂತರ ಸಂಪರ್ಕದಲ್ಲಿದ್ದೀನಿ. ನನಗೆ ಏನ್ ಕೃಷಿಗೆ ಸಮಸ್ಯೆ ಇದ್ರು ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಫೋನ್ ಮುಖಾಂತರ ಅಥವಾ ನೇರವಾಗಿ. ಇವಾಗಂತೂ ಇವ್ರದ್ದು ಮುಖ್ಯ ಕಚೇರಿ ನಮ್ಮ ಪಕ್ಕದೂರಲ್ಲೇ ಬಂದಿದೆ, ಇರುವಕ್ಕಿ. ಹೌದು ಹೌದು ಹೌದು, ಅಲ್ಲಿಗೆ ನಮ್ಮೂರಿಗೆ ಕೇವಲ ಒಂದು 5-6 ಕಿಲೋಮೀಟರ್. ಕೃಷಿ ವಿಶ್ವವಿದ್ಯಾನಿಲಯ ಅಲ್ಲಿ ಅಲ್ಲಿ ಶಿಫ್ಟ್ ಆಗಿರೋದು, ಅಲ್ಲಿ ಹೋಗಿರೋದು, ಎಲ್ಲರೂ ಅಲ್ಲೇ ಇದಾರೆ ಈಗ. ಎಲ್ರು ಏನಿದು ಕೃಷಿ ಮಹಾವಿದ್ಯಾಲಯ ಇದೆ, ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಈಗ ಏನಿದ್ರು ಎಲ್ಲ ಅಲ್ಲೇನೆ, ಈಗ ಅಲ್ಲೇ ಇದೆ. ಅವ್ರ ಹತ್ರ ನಾವು ಪ್ರತಿ ನಿನ್ನೆನೂ ಸತ ಒಂದ್ ತರಬೇತಿ ಇತ್ತು ಇದೆ ಅಡಿಕೆ ಕೃಷಿ ಬಗ್ಗೆ. ನಿನ್ನೆನೂ ನನಗೆ ಫೋನ್ ಮಾಡಿದ್ರು, ಹೋಗಿದ್ವಿ, ತುಂಬಾ ಒಳ್ಳೆ ಮಾಹಿತಿ. ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೇನೆ ನಾವು ಫಸ್ಟ್ ಸುಣ್ಣ ಕೊಡೋದ್ರಿಂದ ಸ್ಟಾರ್ಟ್ ಮಾಡ್ತೀವಿ. ಆ ಮಳೆ ಪ್ರಾರಂಭ ಆಗ್ಬೇಕ್ರೆ ಸುಣ್ಣ ಕೊಡ್ತೀವಿ, ಡೋಲಮೆಂಟ್ ಸುಣ್ಣಗಳು, ಅದು ಸಹ ನಮಗೆ ಇಲಾಖೆಗಳಲ್ಲೇ ಸಿಗುತ್ತೆ, ಹೊರಗಡೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಕೃಷಿ ಇಲಾಖೆಯಲ್ಲಿ ಸಿಗುತ್ತೆ ಸರ್, ಅದನ್ನೇ ನಾವು ತಂದು ಬಳಸ್ತೀವಿ. ಅದಾದ ನಂತರ ಇನ್ನು ಸೂಕ್ಷ್ಮ ಪೋಷಕಾಂಶಗಳು ನಮ್ಮ ಭಾಗದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಮತ್ತೆ ಈ ಜಿಂಕು ಮತ್ತೆ ಬೋರಾನ್ಗಳು ಈ ಪೋಷಕಾಂಶಗಳು ಬೇಕಾಗ್ತವೆ. ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಲ್ಲ, ಅದ್ರ ಜೊತೆಗೆ ಕೊಡ್ತೀವಿ. ಜೊತೆಗೆ ನಮ್ಮ ಸೈಂಟಿಸ್ಟ್ಗಳ ಸಲಹೆ ಮೇರೆಗೆ ಎನ್ಪಿಕೆಗಳನ್ನ ಅವರು ವರ್ಷಕ್ಕೆ ಎರಡು ಸರಿ ನೀವು ಎರಡು ಭಾಗ ಮಾಡಿ ಕೊಡ್ಬೇಕು ಅಂತ ಹೇಳ್ತಾರೆ. ಹಾ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ, ಅದರ ಆಧಾರದ ಮೇಲೆ ನಾವು ಎನ್ಪಿಕೆಗಳನ್ನ ಕೊಡ್ತೀವಿ. ವಾಣಿಜ್ಯ ಬೆಳೆಗಳಿಗೆ ಕೊಡ್ಲೇಬೇಕು, ಕಾಳುಮೆಣಸಿಗೂ ಬೇಕೇ ಬೇಕು ಸರ್, ಪೋಷಕಾಂಶಗಳು ಬೇಕೇ ಬೇಕು. ಕೊಟ್ಟಿಗೆ ಗೊಬ್ಬರ ಮಾತ್ರ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಾವು ಕೊಟ್ಟೆ ಕೊಡ್ತೀವಿ, 25-30 ಕೆಜಿ ಒಂದು ಮರಕ್ಕೆ ಮೆಣಸಿಗೂ ಪ್ರತ್ಯೇಕವಾಗಿ ಸೇರಿಸಿ ಕೊಡ್ತೀವಿ ಸರ್. ತಮ್ಮ ಜಮೀನಲ್ಲಿ ಸಮಸ್ಯಾತ್ಮಕವಾದ ಮಣ್ಣು ಅಂತ ಹೇಳ್ತೀವಿ ನಾವು, ಅದ ಆತರದೇನಾದ್ರೂ ಇಲ್ಲ ಆಗಿದೆ? ಇಲ್ಲ ಸರ್, ನನಗೆ ಜಮೀನು ಇರೋದು ತಗ್ಗು ಪ್ರದೇಶದಲ್ಲಿ ಇದೆಯಾ ಅಥವಾ ಎತ್ತರ ಪ್ರದೇಶದಲ್ಲಿ ಇದೆಯಾ ಅಥವಾ ಹೆಂಗೆ ಸರ್? ನಮ್ದು ಸ್ವಲ್ಪ ಗುಡ್ಡಗಾಡಿ ಹೊಸನಗರ ತಾಲೂಕು, ಸ್ವಲ್ಪ ಗುಡ್ಡಗಾಡನೆ ಅರಣ್ಯ ಇದೆ, ಅದೇ ತರನೇ ಪ್ರದೇಶನೇ. ಅದರಲ್ಲೇ ನಾವು ಈಗ ಮಳೆ ನೀರನ್ನೆಲ್ಲ ನಮ್ಮ ಜಮೀನಿಂದ ಹೊರಗಡೆ ಹೋಗಕ್ಕೆ ಎಲ್ಲ ಕಾಲುವೆಗಳನ್ನು ಮಾಡ್ಕೊಳ್ಳೋದೇವೆ. ಮಾಡಿದೀವಿ. ಯಾವ್ದೇ ಕಾರಣಕ್ಕೂ ದೊಡ್ಡ ಮಳೆ ಬಂದ್ರೆ ಅದು ಭತ್ತದ ಗದ್ದೆ ಮೇಲೆ ಹೋಗಬಾರ್ದು, ಅವಾಗ ನಮ್ಮ ಪೋಷಕಾಂಶ ಫೋಲ್ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ಆ ನೀರನ್ನು ಹೊರಗಿಂದ ಹೊರಗೆ ಹೋಗಕ್ಕೆ ವ್ಯವಸ್ಥೆ ಮಾಡಿದೀವಿ. ಅಡಿಕೆ ತೋಟದಲ್ಲೂ ಅಷ್ಟೇನೆ, ಮಳೆ ನೀರು ಬಂದದ್ದು ತನ್ಪಾಡಿ ತಾನು ಸರಾಗವಾಗಿ ಹೋಗೋ ರೀತಿ ವ್ಯವಸ್ಥೆನ ಮಾಡ್ಕೊಂಡಿದೀವಿ. ಇಲ್ಲಾಂದ್ರೆ ಪೋಷಕಾಂಶಗಳು ಉಳಿಯೋದಿಲ್ಲ ಸರ್. ಹೌದು, ಎಲ್ಲ ಅದ್ರ ಜೊತೆಗೆ ಹರ್ಕೊಂಡು ಹೋಗ್ಬಿಡುತ್ತೆ ಸರ್. ಈಗ ಇದರಲ್ಲಿ ಒಟ್ಟಾರೆ ಸಮಗ್ರ ಕೃಷಿಯ ಜೊತೆಗೆ ಹೈನುಗಾರಿಕೆ ಕೂಡ ಅಂತ ಹೇಳಿದ್ರೆ ಅದರಲ್ಲಿ ವಿಶೇಷವಾಗಿ ಎಮ್ಮೆಗಳು ಅಂತ. ಹಾ ಸರ್, ಹಳೆ ತಳಿ ಹೊಳೆ ಸಾಲು ಅಂತೇಳಿ ಎಮ್ಮೆಗಳಲ್ಲಿ ಒಂದು ತುಂಬಾ ದೇಶಿ ತಳಿ ದೇಶಿ ತಳಿ ಆ ಎಮ್ಮೆಗಳೇ ನಮ್ಮಲ್ಲಿ ಈಗ ಆಲ್ರೆಡಿ ಈಗ 3 ಎಮ್ಮೆ ಕರು ಹಾಕಿದವೆ ಈಗ, ಮತ್ತೆ ಒಂದು ನಾಟಿ ಹಸು ನಾಲ್ಕಿದಾವೆ, ಮತ್ತೆ ಅದ್ರ ಕರುಗಳು ಎಲ್ಲ ಸೇರಿ ಈಗ ಒಂದು 9-10 ಒಟ್ಟು ಆಗಿದಾವೆ. ಈಗ 9 ಇತ್ತು. ನಾವು ಅದನ್ನ ಹಾಲಿಗೂ ಬಳಸ್ತೀವಿ. ಹಾಲು ತುಂಬಾ ಅದ್ಭುತವಾದ ಹಾಲು ಸರ್, ಎಮ್ಮೆಗಳದ್ದು. ಆಮೇಲೆ ನಾವು ಕಟ್ಟಿ ಸಾಕೋದಿಲ್ಲ, ಮೇಯಕ್ ಬಿಡ್ತೀವಿ. ನಮ್ಮ ದೊಡ್ಡಪ್ಪರ ಸ್ವಲ್ಪ ಜಾಗನ ನಾವು ಬಾಡಿಗೆ ತಗೊಂಡು 1-5 ಎಕರೆ ಜಾಗನ ಅಲ್ಲಿ ಮೇಯಕ್ ಬಿಡ್ತೀವಿ. ಅಲ್ಲಿ ಎಲ್ಲ ಕಾಡು ತರ ಅದು ಎಲ್ಲದನ್ನು ಮೇಯ್ತವೆ. ತುಂಬಾ ಒಳ್ಳೆ ಕ್ವಾಲಿಟಿ ಹಾಲು, ಆ ದೇಶಿ ತಳಿ ದನನು ಹಾಗೆ, ಅದು ಎಮ್ಮೆ ಹಾಲು ಬಂದಂಗೆ ಬರುತ್ತೆ ಸರ್, ದಪ್ಪ ಇರುತ್ತೆ. ಆಮೇಲೆ ಆ ತುಪ್ಪ ನಮ್ಮ ಏನು ನಮ್ಮ ಕುಟುಂಬಕ್ಕೆ ಏನ್ ಬೇಕು ಅಷ್ಟನ್ನು ನಾವು ಬಳಸ್ಕೊಳ್ತೀವಿ. ಇನ್ನು ಮಿಕ್ಕಿದ್ದಿನ ಡೈರಿಗಿಂತ ನಾವು ಡೈರಿಲಿ ನಮಗೆ ಬೆಲೆ ಕಡಿಮೆ ಆಗುತ್ತೆ ಸರ್. ನೀವೇ ಸ್ವಂತ ಲೋಕಲ್ ಅಲ್ಲಿ ಕೆಲವರು ಹಾಲು ಇಲ್ಲದೆ ಇರೋರಿಗೆ ನಾವು ಅವರಿಗೆ ಕೊಡ್ತೀವಿ, ಅವಾಗ ನಮಗೆ ಡೈರಿಗಿಂತ ಬೆಲೆ ಜಾಸ್ತಿ ಸಿಗುತ್ತೆ ಸರ್. ಡೈರಿಲೆಲ್ಲ ಆದ್ರೆ ನಮಗೆ 30-32 ರೂಪಾಯಿ ಈ ತರದಲ್ಲಿ ಅಷ್ಟೇ ಸಿಗೋದು ರೈತರಿಗೆ. ನಮಗಿದು ಹೊರಗಡೆ ಕೊಟ್ಟರೆ 50 ರೂಪಾಯಿ ಸಿಗುತ್ತೆ ಸರ್. ವಿದ್ಯಾವಂತರಿಗೆ, ಈ ಶಿಕ್ಷಣ ಇಲಾಖೆಯಲ್ಲಿ ತೊಡಗಿಸಿಕೊಂಡವರಿಗೆ ಅಥವಾ ಶಿಕ್ಷಕರು ಯಾರು ಇದರ ಒಂದು ತಾಜಾ ಬೇಕಂತ ಬಯಸ್ತಾರೆ ಅಂತವರಿಗೆ ಕೊಡ್ತೀರಾ? ತುಂಬಾ ಅವ್ರು ಇಷ್ಟಪಟ್ಟು ತಗೊಂಡೋಗ. ಮೇವಿನ ಒಂದು ನಿರ್ವಹಣೆಗೆ ಬಂದ್ರೆ ಏನು ಮೇವು ಬೆಳೆ ಬೆಳಿತಿರೋ ಇಲ್ಲ ಹೇಗೆ ಸರ್? ಇಲ್ಲ, ಮೇವ್ ಇದೆ ಸರ್, ನೇಪಿಯರ್ ಅದರಲ್ಲೇ, ಮತ್ತೆ 3-4 ವೆರೈಟಿ ಇದೆ ನೇಪಿಯರ್ ಅಲ್ಲಿ. ಅಷ್ಟು ವೆರೈಟಿ ಒಂದು ಜಾಗ ಮೀಸಲಿಟ್ಟಿದ್ರು. ಹಾ, COF3 ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದ ನಮಗೆ ಡಾಕ್ಟರ್ ಅಶೋಕ್ ಅಂತೇಳಿ ಅವರು ಅದೊಂದು ಕೊಟ್ಟಿದ್ರು ವಿಷನ್, ಇದನ್ನ ನೀವು ಹಾಕಿ ಅಂತೇಳಿ. ಅದನ್ನೊಂದು 1/4 ಎಕರೆ ಹಾಕಿದೀವಿ, ಅದು ತುಂಬಾ ಚೆನ್ನಾಗ್ ಬರುತ್ತೆ. ಮತ್ತೆ ನೇಪಿಯರು, ಹಾ, ತೋಟದ ಎಲ್ಲಾ ಬಾರ್ಡರ್ ಗಳಲ್ಲೂ ಸುತ್ತಲೂ ಹಾಕಿದೀವಿ, ಅದು ಸಿಗುತ್ತೆ. ಆಮೇಲೆ ಲೋಕಲ್ ಹುಲ್ಲು ತೋಟದಲ್ಲಿ ಬರುತ್ತೆ ಸರ್, ನಮಗೆ ಕಡದು ಮುಗಿಸಕ್ ಆಗೋದಿಲ್ಲ ಸರ್, ಅಷ್ಟು ಹುಲ್ಲು ಬರ್ತಾ ಇದೆ. ಹೊರಗಿಂದ ಏನೋ ತಗೊಳ್ತೀರಾ? ಹೊರಗಿದ್ದ ಪ್ಯಾಕೆಟ್ ತಿಂಡಿ ಇಲ್ಲ, ಆ ತರದ್ದೇನಿಲ್ಲ. ಈಗ ಜೊತೆಗೆ ಬೇಸಿಗೆಲ್ ಸ್ವಲ್ಪ ನಾವು ಈ ಹಿಂಡಿಗಳನ್ನ ಸ್ವಲ್ಪ ಕೊಡ್ತೀವಿ, ಸೈಲೇಜ್ ಸ್ವಲ್ಪ ಕೊಡ್ತೀವಿ ಬೇಸಿಗೆಲ್ ಮಾತ್ರ, ಯಾಕಂದ್ರೆ ತುಂಬಾ ಬಿಸಿಲಿರುತ್ತೆ, ಅವಾಗ ಸ್ವಲ್ಪ ಹಸಿಮೇವು ಸ್ವಲ್ಪ ಕಡಿಮೆ ಆಗುತ್ತಲ್ಲ ಆ ಟೈಮಲ್ಲಿ. ಜನವರಿಯಿಂದ ಸ್ವಲ್ಪ ಒಂದ್ 2-3 ತಿಂಗಳು ನಮ್ಮ ಪಕ್ಕದ ಊರಲ್ಲಿ ಒಬ್ರು ತರಿಸ್ತಾರೆ ರಾಣೆಬೆನ್ನೂರಿಂದ ಸೈಲೇಜ್, ಅವಾಗ ಸ್ವಲ್ಪ ಇರ್ಲಿ ನೋಡೋಣ, ಜೊತೆಗೆ ಇವಕ್ಕೆ ಅಭ್ಯಾಸ ಇರ್ಲಿ ಅಂತ ಹೇಳಿ ಹೋದ ವರ್ಷದಿಂದ ಶಾಂಪಲ್ ನೋಡ್ತಾ ಇದೀವಿ. ತುಂಬಾ ಬಹಳ ಇಷ್ಟಪಟ್ಟು ತಿಂತಾವ ಅದನ್ನ. ಇದರ ಒಂದು ಕೊಟ್ಟಿಗೆ ಒಂದು ನಿರ್ವಹಣೆಗೆ ಬಂದ್ರೆ ನೀವು ಯಾವ ರೀತಿಯಿಂದ ಇದು ಮಾಡಿದ್ರಿ ಸರ್? ನಮ್ದು ಅಳವಡಿಸ್ಕೊಂಡಿದ್ದೀರಿ, ಓಪನ್ ಆಗಿ ಬಿಟ್ಟಿರ್ತೀರಾ? ಇಲ್ಲ ಸರ್, ಕೊಟ್ಟಿಗೆ ಅಂದ್ರೆ ಫಸ್ಟ್ ನಾವು ಮನೆಕ್ಕಿಂತ ನಾವು ಮನೆ ಕಟ್ಟಿದ್ದೆ ಈ 4 ವರ್ಷದ ಈಚೆ, ಆದ್ರೆ ಫಸ್ಟ್ 2009ರಲ್ಲೇ ಒಂದು ವ್ಯವಸ್ಥಿತವಾಗಿ ಕೊಟ್ಟಿಗೆ ಮಾಡಿದ್ವಿ. ಯಾಕೆಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಕೊಟ್ಟಿಗೆ, ವ್ಯವಸ್ಥಿತವಾಗಿ ಒಂದು ಕಾಂಕ್ರೀಟ್ ನೆಲ ಮತ್ತೆ ಸುತ್ತ ಗೋಡೆ ಗೋಡೆ ಗೋಡೆ ಜಾನುವಾರುಗಳಿಗೆ ಗಾಳಿ ಬೆಳಕು ಬೆಳಕು ಆ ರೀತಿ ವ್ಯವಸ್ಥೆ ಇರೋ ರೀತಿಯಲ್ಲಿ ಆಮೇಲೆ ಅವಕ್ಕೆ ಹುಲ್ಲಿನ ಹುಲ್ಲು ಹಾಕಕ್ಕೆ ಎರಡು ಕಡೆ ಹುಲ್ಲು ವೇಸ್ಟ್ ಆಗದಿದ್ದಂಗೆ ಆಮೇಲೆ ನೀರು ನೀರಿನ ಟ್ಯಾಂಕ್ ಕೊಟ್ಟಿಗೆ ಒಳಗೇನೆ ಅವಕ್ಕೆ ಎಷ್ಟು ಬೇಕು ಬೆಳಗ್ಗೆ ನಾವು ಬಿಟ್ಟಾಗ ಅಥವಾ ಸಂಜೆ ಬರುವಾಗ ಅವಕ್ಕೆ ಎಷ್ಟು ಬೇಕು ಅಷ್ಟು ನೀರು ಕುಡ್ಕೊಂಡು ಹೋಗೋ ರೀತಿ ನೀರಿನ ವ್ಯವಸ್ಥೆ ಆ ರೀತಿ ಎಲ್ಲ ಮಾಡಿದೀವಿ. ಜೊತೆಗೆ ಕಾಂಕ್ರೀಟ್ ಚೆನ್ನಾಗಿದೆ, ತೊಳಿತೀವಿ ಮಳೆಗಾಲದಲ್ಲಿ ಡೈಲಿ ತೊಳಿತೀವಿ ಕೊಟ್ಟಿಗೆನ. ಆ ತೊಳೆದ್ರೆ ನಮ್ದು ಬಯೋಡೈಜೆಸ್ಟ್ ಟ್ಯಾಂಕಿ ಹೋಗುತ್ತೆ, ಅದನ್ನ ನಾವು ಮಳೆಗಾಲದಲ್ಲಿ ಭತ್ತದ ಗದ್ದೆಗೆ ಬಳಸ್ತೀವಿ, ಬೇಸಿಗೆಲ್ಲಿ ಅಡಿಕೆ ತೋಟಕ್ಕೆಲ್ಲ ಬಳಸ್ತೀವಿ ಸರ್. ಅದು ಈಗ ಸದ್ಯ ಚಳಿಗಾಲದಲ್ಲಿ ಆಹಾರ ಪದ್ಧತಿಗೆ ಬಂದ್ರೆ ಸ್ವಲ್ಪ ಜಾಸ್ತಿನೇ ಅದಕ್ಕೆ ಆಹಾರ ಬೇಕಾಗುತ್ತೆ ಸರ್. ನಿಮ್ಗೆ ಏನ್ ಅನಿಸ್ತದೆ ಈ ಆಹಾರ ಯಾವ ರೀತಿಯಿಂದ ಕೊಡ್ಬೇಕು, ಆಮೇಲೆ ಖರ್ಚು ಜಾಸ್ತಿ ಬರುತ್ತೆ ಅಂತ ಅನ್ಸುತ್ತಾ? ಹೇಗ್ ಅನ್ಸುತ್ತೆ ಅನ್ಸುತ್ತೆ, ಯಾಕೆಂದ್ರೆ ಈಗ ಪೂರ್ತಿ ನಾವು ಜಾನುವಾರು ಹೈನುಗಾರಿಕೆಯಲ್ಲಿ ಖರೀದಿ ಹೊರಗಡೆಯಿಂದ ಖರೀದಿ ಮಾಡಿ ಸಾಕಿದ್ರೆ ಮೇಂಟೈನ್ ಮಾಡಕ್ ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಮತ್ತೆ ಖರ್ಚು ಜಾಸ್ತಿ ಬರ್ತದೆ. ನಮಗೆ ಹಾಲಿನಕ್ಕಿಂತ ಗೊಬ್ಬರಕ್ಕಿಂತ ಖರ್ಚೇ ಜಾಸ್ತಿ ಆಗ್ಬಿಡುತ್ತೆ. ಈಗೇನು ಅಂದ್ರೆ ನಮಗೆ ಮೇವು ನಮ್ದೇ ಸ್ವಂತ ಸಿಗ್ತಾ ಇದೆ, ಆಮೇಲೆ ಈಗ ಚಳಿಗಾಲದಲ್ಲಿ ಒಣ ಹುಲ್ಲುನು ನಾವು ಹಾಕ್ತಿವಿ, ಚಳಿ ಇರೋದ್ರಿಂದ ಸ್ವಲ್ಪ ಒಣ ಹುಲ್ಲು ಅದನ್ನು ಕೊಡ್ತೀವಿ, ನಮ್ದೇ ಸಿಗುತ್ತಲ್ಲ ಭತ್ತದ ಹುಲ್ಲು ಅದನ್ನು ಕೊಡ್ತೀವಿ, ಜೊತೆಗೆ ಸ್ವಲ್ಪ ಹಿಂಡಿನ ಕೊಡ್ತೀವಿ. ಒಂದೊಂದು ಎಮ್ಮೆಗಳು ಒಂದು ಅರ್ಧ ಅರ್ಧ ಕೆಜಿ ದಿವಸ, ಆಮೇಲೆ ನಮ್ಮ ಮನೆದು ಮುಸ್ರೆ ಅಡಿಗೆ ತ್ಯಾಜ್ಯ ಎಲ್ಲ ಬರುತ್ತೆ, ಅನ್ನ ಒಂದು ಬಿಟ್ಟು ಆ ತ್ಯಾಜ್ಯ ಅದನ್ನೆಲ್ಲ ಸೇರಿಸಿ ನಾವು, ಆಮೇಲೆ ಈ ಬಟಾಣಿ ಹೊಟ್ಟು ಈ ತರದ್ದೆಲ್ಲ ಸ್ವಲ್ಪ ಅದ್ರಲ್ಲಿ ಪೋಷಕಾಂಶ ಇರುತ್ತಲ್ಲ, ಈ ತರ ಹೊಟ್ಟುಗಳನ್ನೆಲ್ಲ ಸ್ವಲ್ಪ ನೆನೆ ಹಾಕಿ ಹಿಂಡಿ ಜೊತೆ ಮಿಶ್ರಣ ಮಾಡಿ ಕೊಡ್ತೀವಿ. ಕೊಡ್ತೀರಾ? ಆಮೇಲೆ ಈಗ ರೋಗ ರುಜಿನಗಳು ಬಂದ್ರೆ ಡಾಕ್ಟರ್ನ ಇದು ಮಾಡ್ತೀರಾ ಇಲ್ಲ ಮನೆ ಮದ್ದಾಗಿನೇ ಮನೆಯಲ್ಲೇನೆ? ಸಣ್ಣ ಪುಟ್ಟ ಶೀತ ಇಂಥದ್ಕೆಲ್ಲ ನಮ್ಮಲ್ಲಿ ನಮ್ಮ ಅಮ್ಮವರು ಈ ಸ್ವಲ್ಪ ಹೇಳ್ತಾರೆ, ಈ ಕಾಳುಮೆಣಸು ಈ ಶುಂಠಿ ಈ ತರದನ್ನೆಲ್ಲ ನಾವು ಜಜ್ಜಿ ಪುಡಿ ಮಾಡಿ ಅವಕ್ಕೆಲ್ಲ ತಿನ್ನಿಸ್ತೀವಿ. ಇನ್ನು ನಮಗೆ ಗೊತ್ತಾಗುತ್ತೆ ರೋಗ ಲಕ್ಷಣಗಳು, ಅಂತ ಸಂದರ್ಭದಲ್ಲಿ ನಮಗೆ ಪಶು ಇಲಾಖೆಯ ಸಂಪರ್ಕ ಇದ್ದಾರೆ, ಪಶು ವೈದ್ಯರು ಸಂಪರ್ಕ ಇದ್ದಾರೆ, ಅವ್ರನ್ನ ನಾವು ಸಂಪರ್ಕ ಮಾಡ್ತೀವಿ. ಆಮೇಲೆ ವ್ಯಾಕ್ಸಿನ್ ಗಳೇನು ಬೇಕಿದ್ದಾಗ ವ್ಯಾಕ್ಸಿನ್ ಕೊಡ್ತಾರೆ, ಸಮಸ್ಯೆ ಏನು ಸಮಸ್ಯೆ ಇಲ್ಲ, ಆರೋಗ್ಯವಾಗಿದಾವೆ, ನಮಗೆ ಹಾಸ್ಪಿಟಲ್ ಖರ್ಚು ತುಂಬಾ ಕಡಿಮೆ. ನಾವೇನು ನೀಟಾಗಿ ಮೇಂಟೈನ್ ಮಾಡೋದು ಅಂದ್ರೆ ಅವ್ರಿಗೆ ಹೊಟ್ಟೆ ಒಳಗೆ ಒಂದು ವ್ಯವಸ್ಥಿತವಾಗಿ ಆಹಾರ ಕೊಡ್ಬೇಕು, ಹೊಟ್ಟೆ ಒಳಗೆ ಕರೆಕ್ಟ್ ನೀಟಾಗಿ ಕೊಡ್ತಾ ಇರ್ತೀವಿ. ಇನ್ನು ಆಹಾರ ಬೇಕು ಅಂದಾಗ ಆಹಾರ ಮೇಂಟೈನ್ ಮಾಡ್ತೀವಿ. ಈ ರೀತಿಯಿಂದ ನಿರ್ವಹಣೆ ಮಾಡ್ತಾ ಇದ್ದೀರಾ ಸರ್? ವಯಸ್ಸಾದ ಒಂದು ಹಸುಗಳು ಎಮ್ಮೆಗಳು ಮಾರಾಟ ಮಾಡಿ ಮತ್ತೆ ಹೊಸದಾಗಿ ಇದ್ ಮಾಡೋದು ಅಥವಾ ಯಾವ್ದೋ ಬಡ್ಕಲು ಆತರದ್ದು ಆಮೇಲೆ ರೋಗ ಇರ್ತಕ್ಕಂಥದ್ದು ಏನಾದ್ರು ಇಲ್ಲ ಸರ್? ಈಗ ನಮ್ಮಲ್ಲಿ ಈಗ ಹೆಂಗೆ ಅಂದ್ರೆ ನಮ್ಮಲ್ಲಿ ಕೊಟ್ಟಿಗೆ ಅಂದ್ರೆ ಒಬ್ಬ ಮನೆ ಸದಸ್ಯರು ತರನೇ ಆಗ್ಬಿಟ್ಟಿದೆ, ನಮ್ಮ ತಂದೆ ತಾಯಿಗಾಗಿರೋ ನಮ್ಮ ಕುಟುಂಬದ ಎಲ್ಲರಿಗೂ. ನಮಗೆ ವಯಸ್ಸಾದ್ಮೇಲೆ ಅದು ಮಾರಾಟ ಮಾಡಕ್ ಮನ್ಸು ಬರೋದಿಲ್ಲ, ಯಾಕಂದ್ರೆ ಇಷ್ಟು ವರ್ಷ ನಮ್ಮನ್ನು ಸಾಕಿರ್ತವೆ, ನಾವು ಅವನ್ನ ಯಾರ ಕಟುಕರಿಗೋ ಅಥವಾ ಬೇರೆ ಯಾರಿಗೋ ಕಟುಕರಿ ಕೊಡಕ್ಕೆ ಮನ್ಸು ಬರೋದಿಲ್ಲ. ನಮ್ಮ ಅಮ್ಮ ಅದಕ್ಕೆಲ್ಲ ಒಪ್ಪೋದಿಲ್ಲ, ಅವ್ ಏನೇ ಆಗ್ಲಿ ನಾವೇ ಕಡೆಯವರಿಗೂ ನಾವೇ ನೋಡ್ತೀವಿ. ಆಮೇಲೆ ಅವ್ರು ಸತ್ತೋದ ನಂತರ ನಾವು ತಗೊಂಡೋಗಿ ಎಲ್ಲ ಬೀದಿ ಬಿಸಾಕೋದಿಲ್ಲ, ಅವನ್ನ ಗುಂಡಿ ಮಾಡಿ ಆ ಗುಂಡಿಗೆ ಆಹುತಿ ಹಾಕ್ತಿವಿ ಸರ್. ಯಾಕಂದ್ರೆ ನಾವು ಒಂದೊಂದು ದೈವತ್ವ ಭಾವನೆಯಿಂದ ನೋಡ್ತಾ ಇರ್ತೀವಿ, ನಮಗೂ ಅವಿಂದ ಸಾಕಷ್ಟು ಲಾಭ ಪಡ್ಕೊಂಡಿರ್ತೀವಿ. ಅದಕ್ಕೋಸ್ಕರ ನಮ್ಮ ಕುಟುಂಬದವ್ರು ನಾವು ಯಾವ ರೀತಿ ಕಡೆಗೆ ನೋಡ್ಕೊಳ್ತೀವ ಅದೇ ತರ ಜಾನುವಾರುಗಳನ್ನು ನಾವು ನೋಡ್ತೀವಿ ಸರ್. ಅಲ್ಲ, ಕೆಲವೊಬ್ರು ಅದನ್ನ ಅದರ ಉಪಯೋಗ ತಗೊಂಡು ಬೇಕಾದಾಗ ಉಪಯೋಗಿಸಿಕೊಂಡು ಬೇಕಾಗದೆ ಇರ್ದಾಗ ಮಾರಾಟ ಮಾಡಿ ಮತ್ತೆ ಹೊಸದು ತಗೊಳ್ಳೋದು ಆತರದ್ದು ನೋಡಿರ್ತೀವಿ ಕೇಳಿರ್ತೀವಿ. ತುಂಬಾ ಜನ ಮಾಡ್ತಾರೆ ಸರ್. ಕೆಲವ್ರ ಹೆಂಗೆ ಅಂದ್ರೆ ಮತ್ತೆ ಯಾಕೆ ಸತ್ತೋದ ನಂತರ ಎತ್ತದ ಇಳಿಸೋದು ಅಥವಾ ಏಜ್ ಆದ್ಮೇಲೆ ಅವನ್ನ ದಿವಸ ಚಾಕ್ರಿ ಮಾಡೋದ್ ಕಷ್ಟ ಆಗ್ತೈತೆ, ಕಷ್ಟ ಆಗ್ತದೆ, ಆ ಉದ್ದೇಶಕ್ಕೋಸ್ಕರ ಕೆಲವರು ಮಾಡ್ತಾರೆ. ನಮ್ಮ ಕೇಳುಗರಿಗೆ ನಮ್ಮ ರೈತ ಬಾಂಧವರಿಗೆ ಅದರಲ್ಲಿ ವಿಶೇಷವಾಗಿ ಯುವ ಜನತೆಗೆ ಆಮೇಲೆ ರೈತ ಪಿ ವರ್ಗದವರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಕೃಷಿ ಅನುಭವ? ನನ್ನ ಅನುಭವದಲ್ಲಿ ನನಗೆ ಸಾಮಾನ್ಯವಾಗಿ ಈಗ 16-17 ವರ್ಷಕ್ಕಲ್ಲೇ ಸಂಸಾರದ ಕುಟುಂಬದ ಜವಾಬ್ದಾರಿ ಬಿತ್ತು, ಜೊತೆಗೆ ನನಗೆ ನಮ್ಮ ಸಂಬಂಧಕ್ಕೆ ಸ್ವಲ್ಪ ಸಪೋರ್ಟ್ ಇತ್ತು, ನಮ್ಮ ಸಹೋದರ ಮಾವಂದಿರು ಸಪೋರ್ಟ್ ಇತ್ತು, ಅನಿವಾರ್ಯವಾಗಿ ಕೃಷಿ ಬರಲೇಬೇಕಾಯ್ತು, ಬಂದೆ. ಆದ್ರೆ ಕೃಷಿಯಲ್ಲಿ ವ್ಯವಸ್ಥಿತವಾಗಿ ನಾವು ಅಚ್ಚುಕಟ್ಟಾಗಿ ಆ ಸಮಯಕ್ಕೆ ತಕ್ಕಂತೆ ತಾಳಮೆ ಬೇಕು, ಬೇರೆಯವರಿಂದ ನೋಡಿ ತಿಳ್ಕೋಬೇಕು ತುಂಬಾ. ಅಷ್ಟು ಈಗ ನಾನ್ ಕಲ್ತಿದ್ದೇ ಹೆಚ್ಚು, ನನ್ ಬಿಟ್ರೆ ಬೇರೆ ಯಾರು ಇಲ್ಲ ಅನ್ನೋ ಭಾವನೆ ಇಟ್ಕೊಂಡ್ರೆ ಕೃಷಿಗೂ ಮುಂದೆ ಬರಕ್ ಸಾಧ್ಯ ಇಲ್ಲ. 16 ಜನ ರೈತರದ್ದು ಅನುಭವ ತಗೊಳ್ಬೇಕು, ಅನುಭವಿಗಳು ವಿಜ್ಞಾನಿಗಳು ಅನುಭವ ತಿಳ್ಕೊಳ್ಬೇಕು, ತಿಳ್ಕೊಂಡು ನಾವು ಕೃಷಿಯನ್ನು ವ್ಯವಸ್ಥಿತವಾಗಿ ಮಾಡಿದ್ದೆ ಹವಾಮಾನಕ್ಕೆ ತಕ್ಕಂತೆ ನಮ್ಮ ವಲಯಕ್ಕೆ ತಕ್ಕಂತೆ. ಯಾರೋ ಕಾಶ್ಮೀರದಲ್ಲಿ ಆಪಲ್ ಬೆಳೀತಾರೆ ಅಂತ ಹೇಳಿ ನಾವು ಇಲ್ಲಿ ಬೆಳೆಯಕ್ಕಾಗಲಿಲ್ಲ. ನಮ್ಮ ವಾತಾವರಣದಲ್ಲಿ ಯಾವ್ದು ಬೆಳೆಯಕ್ ಸಾಧ್ಯ? ಆ ಕೃಷಿನ ನಾವು ವ್ಯವಸ್ಥಿತ ಮಾಡಿದ್ರೆ ಖಂಡಿತ ನೂರಕ್ಕೆ ನೂರು ಕೃಷಿಯಲ್ಲಿ ಯಶಸ್ವಿ ಆಗಕ್ ಸಾಧ್ಯ ಇದೆ, ನೆಮ್ಮದಿ ಇದೆ, ಒಳ್ಳೆ ಆರೋಗ್ಯ ಇದೆ, ಸಂತೋಷ ಇದೆ. ನಿಮಗೆ ಬೇಕು ಅಂದಾಗ ಎಲ್ಲಿ ಬೇಕಾದ್ರೆ ಹೋಗ್ಬಹುದು, ಬರ್ಬೋದು. ಯಾವುದೇ ಕಟ್ಟುಪಾಡುಗಳು ಇರೋದಿಲ್ಲ. ಒಬ್ಬ ಸರ್ಕಾರಿ ಉದ್ಯೋಗಿ ಅಥವಾ ಕಂಪನಿ ಉದ್ಯೋಗಿ ಅಂದ್ರೆ ಅವರಿಗೆ ನೀ ಇಂದಿಷ್ಟು ಸಮಯದಿಂದ ಇಂದಿಷ್ಟು ಸಮಯ ಕೆಲಸ ಮಾಡ್ಲೇಬೇಕು, ಕಟ್ಟುಪಾಡು ಇರ್ತವೆ, ಆಮೇಲೆ ಒತ್ತಡ ಇರುತ್ತೆ. ಹೌದು ಹೌದು ಸರ್. ಆ ತರದ ಒತ್ತಡಗಳು ಕೃಷಿಕನಿಗೆ ಇರೋದಿಲ್ಲ. ಕೆಲವೇ ಸಂದರ್ಭಗಳಲ್ಲಿ ಈ ಅಡಿಕೆ ಕೊಯ್ಲು ಈ ತರ ಕೊಯ್ಲುಗಳು ಆ ಸಂದರ್ಭದಲ್ಲಿ ಸ್ವಲ್ಪ ಒಂದು ವಾರ ಹದಿನೈದು ದಿವಸ ಬಿಟ್ರೆ ಆಮೇಲೆ ಸಾಮಾನ್ಯ ಕೃಷಿಕ ಫ್ರೀನಾಗಿ ಇರ್ತಾನೆ. ಅವನು ದಿನನಿತ್ಯದ ಕೆಲಸಗಳನ್ನ ಸಮಯಕ್ಕೆ ತಕ್ಕಂತೆ ಮಾಡ್ಕೊಂಡ್ರೆ ಕೃಷಿಯಲ್ಲಿ ಇರೋಷ್ಟು ನೆಮ್ಮದಿ ಯಾವ್ದ್ರಲ್ಲೂ ಇರಲ್ಲ ಅಂತ ನನ್ನ ಒಂದು ಅನುಭವ ಸರ್. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಗುರುರಾಜ್ ಅವರು ನಮ್ಮ ಜೊತೆ ಅವರ ಒಂದು ಸಮಗ್ರ ಕೃಷಿ, ವಿಶೇಷವಾಗಿ ಇದರಲ್ಲಿ ವಾಣಿಜ್ಯ ಬೆಳೆಗಳ ಒಂದು ನಿರ್ವಹಣೆ ಯಾವ ರೀತಿಯಿಂದ ಮಾಡಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ರೈತ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದಾರೆ. ಆಕಾಶವಾಣಿ ಭದ್ರಾವತಿ ಎಫ್ಎಂ ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ಧನ್ಯವಾದ ಸರ್. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. Thank you.